ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರವೀಂದ್ರ ಮದ್ರಿಕಿ, ಕಿಡ್ನಿ ರೋಗ ತಜ್ಞೆ, ಯಶೋಧ ಆಸ್ಪತ್ರೆ, ವಿಜಯಪುರ. ಇವತ್ತಿನ ದಿವಸ ನನ್ನ ಸಂದೇಶ, ವರ್ಲ್ಡ್ ಕಿಡ್ನಿ ಡೇ 2023 March 9th. ಪ್ರತಿ ವರ್ಷದಂತೆ March 2 ಗುರುವಾರದಂದು ಜಗತ್ತಿನಾದ್ಯಂತ ನಾವು ವರ್ಲ್ಡ್ ಕಿಡ್ನಿ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತೀವಿ. ಪ್ರತಿ ವರ್ಷ ಒಂದು ಥೀಮಿನ ಅಡಿಯಲ್ಲಿ ಕೆಲಸ ಮಾಡ್ತೀವಿ. ಈ ವರ್ಷ ಎಲ್ಲರಲ್ಲಿ ನನ್ನ ಕಳಕಳಿ ವಿನಂತಿ ಏನಪ್ಪ ಅಂತಂದ್ರ, ಕಿಡ್ನಿ ಹೆಲ್ತ್ ಫಾರ್ ಆಲ್, ಅಂದ್ರೆ ನಾವೆಲ್ಲರೂ ಆರಾಮಾಗಿರೋಣ ಮತ್ತು ನಮ್ಮ ಕಿಡ್ನಿ ಹೆಲ್ದಿಯಾಗಿರಬೇಕು ಅಂತ. ಇದಕ್ಕೆ ನಾವೆಲ್ಲ ಏನ್ ಮಾಡಬೇಕಾಗಿದೆ ಅಂತಂದ್ರ, ಸಾಕಷ್ಟು ಶುಗರ್, ಬಿಪಿ ಮತ್ತು ಒಬೆಸಿಟಿ ಅಂತೀವಿ, ಇವೆಲ್ಲ ಜಾಸ್ತಿ ಆಗ್ತಾ ಇದೆ. ಇದರಿಂದ ಕಿಡ್ನಿ ರೋಗಗಳ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮತ್ತೆ ಇನ್ನೊಂದು ಏನ್ ಇದರಲ್ಲಿ ಪ್ರಾಬ್ಲಮ್ ಇದೆ ಅಂತಂದ್ರೆ, ಯಾರಿಗೂ ಬೇಗ ಗೊತ್ತಾಗಂಗಿಲ್ಲ, ಬೇಗ ಚೆಕ್ ಮಾಡಂಗಿಲ್ಲ, ಅದಕ್ಕೆ ಬಹಳಷ್ಟು ಜನ ಡಯಾಲಿಸಿಸ್ ಸ್ಟೇಜ್ಗೆ ಬರ್ತಾರ. ಈ ಡಯಾಲಿಸಿಸ್ ಸ್ಟೇಜ್ ಬಂದಾಗ ಇದು ಡಾಕ್ಟರಿಗೂ ಸಮಸ್ಯೆ, ಪೇಷಂಟ್ಗೂ ಸಮಸ್ಯೆ ಮತ್ತು ಫ್ಯಾಮಿಲಿಗೂ ಮತ್ತು ದೇಶಕ್ಕೂ ಸಮಸ್ಯೆ. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ JB ಫಾರ್ಮಸ್ಯೂಟಿಕಲ್ಸ್. ನಿವೃತ್ತ IAS ಅಧಿಕಾರಿ ಚಿರಂಜೀವಿ ಸಿಂಗ್. ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದಾ ಆಖಿಯೇ ಜಿತ್ ಚಮ್ಮೆ ರಾಜಾನ್, ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ. ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ, ಈ ಪಾಪವನ್ನ ನಿಷೇಧಿಸಿ ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೋಹಿತ್, ಯೇ ನಯಾ ಮೊಬೈಲ್ ಆತೆ ಹೀ ಖರಾಬ್ ಹೋ ಗಯಾ, ಅಬ್ ಕ್ಯಾ ಕರೆಂಗೆ? ದುಕಾನದಾರ್ ಔರ್ ಕಂಪನಿ ಸೇ ಬಾತ್ ಕರೆಂಗೆ? ನಹೀ ಮಾನೆ ತೋ? ತೋ ಉಪಭೋಕ್ತಾ ಕೆ ಅಧಿಕಾರೋ ಕಿ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. 1915 ಪರ್ ಕಂಪ್ಲೇಂಟ್ ಕರೆಂಗೆ? 1915? ಹಾಂ, ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ 1915. ಯಹಾಂ ಆಸಾನಿ ಸೇ ಕಂಪ್ಲೇಂಟ್ ದರ್ಜ್ ಹೋ ಜಾತೀ ಹೈ ಔರ್ 1915 ಸೇ ಸಮಾಧಾನ ಭೀ ಜಲ್ದ ಹೋತಾ ಹೈ. ನಾ ಹುವಾ ತೋ? ತೋ ಕನ್ಸ್ಯೂಮರ್ ಕಮಿಷನ್ ಹೈ ನಾ, ಇಸ್ಮೇ ಈ ದಾಖಿಲ್ ದ್ವಾರಾ ಆನ್ಲೈನ್ ಕೇಸ್ ಕರ್ ಸಕತೇ ಹೈ. ಸಮಝ ಗಯಿ, ಉಪಭೋಕ್ತಾ ಅಧಿಕಾರೋ ಕಿ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಕುರಿ ಸಾಕಾಣಿಕೆಯಲ್ಲಿನ ಅನುಭವವನ್ನು ಕುರಿತು ಮುದ್ದೇಬಿಹಾಳ ತಾಲೂಕು ಕುಂಟೋಜಿ ಗ್ರಾಮದ ಸ್ನೇಹ ಆರ್ ಹಿರೇಮಠ್ ಅವರೊಂದಿಗೆ ಸಂದರ್ಶನವನ್ನು, ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಹೆಸರುಳ್ಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಒಬ್ಬ ಕೃಷಿ ಮಹಿಳೆಯನ್ನ ತಮಗೆ ಪರಿಚಯ ಮಾಡಿಕೊಳ್ತಾ ಇದ್ದೀವಿ. ಮುದ್ದೇಬಿಹಾಳ ತಾಲೂಕು ಕುಂಟೋಜಿ ಗ್ರಾಮದ ಸ್ನೇಹ ರುದ್ರಮುನಿ ಹಿರೇಮಠ್ ಅವರು ನಮ್ಮ ಜೊತೆಗಿದ್ದಾರೆ. ಹೇಳಬೇಕು ಅಂತಂದ್ರೆ, ನಾವು ಇವತ್ತು ಅವರ ತೋಟಕ್ಕೆ ಬಂದಿದ್ದೀವಿ, ಅವರು ಮಾಡ್ತಾ ಇರುವಂತಹ ಕೃಷಿಯನ್ನ ತಮಗೆ ಪರಿಚಯ ಮಾಡಿಕೊಡಬೇಕು ಅನ್ನುವಂತಹ ಒಂದು ಉದ್ದೇಶ ಇಟ್ಟುಕೊಂಡು. ಸ್ನೇಹ ಅವರು ಕುರಿ ಸಾಕಾಣೆ ಮಾಡ್ತಾ ಇದ್ದಾರೆ ಮತ್ತೆ ನರ್ಸರಿ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಬೆಳೆಗಳನ್ನ ವಿಶೇಷವಾಗಿ ಎರೆಹುಳು ಗೊಬ್ಬರವನ್ನು ಕೂಡ ಅವರು ಉತ್ಪಾದನೆ ಮಾಡ್ತಾ ಇದ್ದಾರೆ. ಸುಮಾರು 10-12 ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಅನುಭವಗಳು ವಿಶೇಷವಾಗಿ ನಮ್ಮ ಮಹಿಳಾ ರೈತರಿಗೆ ಪ್ರೇರಣೆ ನೀಡಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ನಮಸ್ಕಾರ ಸ್ನೇಹ ಹಿರೇಮಠ ಅವರೇ. ನಮಸ್ಕಾರ ಸರ್. ತಮ್ಮ ಒಂದು ಕೃಷಿ ಬಗ್ಗೆ, ಎಷ್ಟು ಜಮೀನಿದೆ, ಏನೇನು ಮಾಡ್ತಾ ಇದ್ದೀರಿ, ಯಾವಾಗಿಂದ ಶುರು ಮಾಡಿದ್ರಿ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀರಿ? ಆಯ್ತ್ರಿ ಸರ್. ನಮ್ದು 5 ಎಕರೆ ಜಮೀನ್ ಐತ್ರಿ. ನಾವು 10-12 ವರ್ಷ ಆತ್ರಿ ಕೃಷಿ ಮಾಡಾಕತ್ರಿ. ನಮ್ಮ ಮನೆಯವರು ಮೊದ್ಲು ಮೂಡಲಿಗೆ ಹತ್ರ ಅಲ್ಲಿ ನೌಕರಿ ಮಾಡೋ ಮುಂದೆ ಇವು ಎಲ್ಲ ಅರಿಶಿನ ಬೆಳೆದು ಕಬ್ಬು ಬೆಳೆದು ನೋಡ್ರಿ, ನಮ್ಗೆ ಇಂಪ್ರೆಷನ್ ಆಗ್ರಿ. ನಾವಾದ್ರೂ ಏನರ ಇಲ್ಲಿ ಬಂದು ಏನರ ಸಾಧನೆ ಮಾಡ್ಬೇಕಲ್ಲ ಕೃಷಿಯೊಳಗೆ ತಿಳತಂದ್ರಿ, ನಮ್ಮದೇ ಆದ ಜಮೀನಿನಲ್ಲಿ ಕುರಿ ಸಾಕಾಣಿಕೆಯನ್ನ ಪ್ರಾರಂಭ ಮಾಡಿದೇವ್ರಿ. ಆಮೇಲೆ ಅರಿಶಿನ ಹಾಕಿದೇವ್ರಿ ಸ್ವಲ್ಪ ದಿನ ರೀ. ಈ ತೆಂಗಿನ ಸಸಿಗಳನ್ನ ನೆಟ್ಟಿವ್ರಿ, ತರಕಾರಿ ಬೆಳಿತೀವ್ರಿ. ಆಮೇಲೆ ಕುರಿಗಳಿಗೆ ಏನೇನು ಅವಕ್ಕೆ ತಿನ್ನಾಕ ಏನೇನು ಬೇಕನ್ನೋದ್ರೆ ನಮ್ಮ ಹೊಲದಾಗ ಬೆಳೆದು ಅವಕ್ಕೆ ಹಾಕ್ತೀವ್ರಿ. ಆಮೇಲೆ ಅದು ಬಂದು ಗೊಬ್ಬರವನ್ನು ನಮ್ಮ ಹೊಲಕ್ಕೆ ಹಾಕ್ತೀವ್ರಿ. ಸಾವಯವ ಕೃಷಿಯನ್ನ ಆಧಾರಿತ ಕೃಷಿ ಮಾಡಾಕತ್ತೀವ್ರಿ. ಕುರಿ ಸಾಕಾಣಿಕೆ ಮಾಡಬೇಕು ಅಂತಾನೆ ಯಾಕೆ ಅನಿಸ್ತು, ಮತ್ತೆ ಅದನ್ನ ಯಾಕೆ ಶುರು ಮಾಡಿದ್ರಿ ನೀವು? ಅದು ನಾವು ಅಲ್ಲಿ ಗೋಕಾಕ್ ತಾಲೂಕಿನೊಳಗೆ ಇದ್ದಾಗ್ರಿ, ಜಾಸ್ತಿ ಜನ ಅಲ್ಲಿ ನೀರಾವರಿ ಏರಿಯಾ ಜಾಸ್ತಿ ರೀ ಅಲ್ರಿ. ಅಲ್ಲಿ ಮಾಡೋದ್ರಿಂದ ಅವ್ರು ನಮ್ಮನೆಗಿನವ್ರು ಕೆ ಬಿ ಅವ್ರು ಇದ್ದಿದ್ರಿಂದ ಹೊಲಗಳಿಗೆ ಹೋಗಿ ರೈತರಿಗೆ ಭೇಟಿ ಕೊಟ್ಟು ಅದರಿಂದ ಲಾಭಗಳನ್ನ ಕೇಳ್ಕೊಂಡ್ರಿ ಅವ್ರಿಗೆ ಮಾಡ್ಬೇಕು ನಾವೇನಾದ್ರೂ ಇದರಿಂದ ಲಾಭ ಪಡಿಬೇಕನ್ನೋ ಉದ್ದೇಶಕ್ರಿ ಮಾಡಕ್ ಪ್ರಾರಂಭ ಮಾಡಿದೇವ್ರಿ. ಅಂದ್ರ ಮನೆಯವ್ರ ಏನು ಸಂಪರ್ಕ ಇತ್ತು, ಇದು ಕುರಿ ಸಾಕಣೆ ಬಹಳ ಲಾಭದಾಯಕ ಅದ, ಹಿಂಗಾಗಿ ಅದನ್ನ ನಾವು ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ ಅನ್ನುವಂತ ಒಂದು ವಿಚಾರ ಇಟ್ಟು ನೀವು ಶುರು ಮಾಡಿದ್ರಿ. ಮೊದಲಿಗೆ ಏನ್ ಅನಿಸ್ತು, ಕುರಿ ಸಾಕಣೆ ಮಾಡ್ಬೇಕು ಅಂತಂದ್ರೆ ಕೃಷಿ ಎಲ್ಲ ಬಿಟ್ಟು ನಾವ್ ಕುರಿ ಸಾಕಣೆ ಮಾಡ್ಬೇಕು, ಇನ್ನ ಬೇಕಾದಷ್ಟು ಮಾಡಬಹುದಲ್ಲ ಅನ್ನುವಂಥದ್ ಏನಾದ್ರು ವಿಚಾರ ಬಂತ? ಅಂದ್ರೆ ನಮ್ಗ ನೀರಿನ ವ್ಯವಸ್ಥೆ ಈ ಭೂಮಿಯೊಳಗೆ ಇದ್ದಿದ್ದಿಲ್ರಿ ನಾವು ಸ್ಟಾರ್ಟಿಗೆ ಬಂದಾಗ್ರಿ. ಅದ್ರ ಸಲುವಾಗಿ ನಾವು ನೀರ ಕಡಿಮೆ ಎಲ್ಲಾ ರೀತಿ ವಿಚಾರ ಮಾಡಿ ಕುರಿ ಸಾಕಣೆ ಮಾಡೋದ್ರಿಂದ ನಮ್ಗೆ ಲಾಭ ಆಗ್ತೈತೆ ಅನ್ನೋ ಉದ್ದೇಶಕ್ಕ ನಾವು ಮಾಡಿದೇವ್ರಿ. ಆಮೇಲೆ ಬಾವಿ ತೋಡಿದೇವ್ರಿ, ಬೋರ್ ಹಾಕಿಸಿದೇವ್ರಿ, ಕೆನಾಲಿಂತ್ರ ಪೈಪ್ ಲೈನ್ ಮಾಡಿದೇವ್ರಿ. ಅದರಿಂದ ಹೊರಗಿನ ಈ ಮೆಕ್ಕೆಜೋಳ ಸಜ್ಜಿ ಹೊರಗಿಂದ ಯಾಕೆ ನಾವು ತರಬೇಕನ್ನೋ ಉದ್ದೇಶಕ್ಕೆ ಅವಕ್ಕೆ ಏನೇನು ಬೇಕನ್ನೋದು ನಾವು ನೀರಾವರಿ ಮಾಡಿದ್ರಿಂದ ನಮ್ಮ ತೋಟದಲ್ಲಿ ಬೆಳೆದ ಅವುಗಳಿಗೆ ಹಾಕಾಕತ್ತೇವ್ರಿ. ಈಗ ಕುರಿ ಸಾಕಣೆ ಮಾಡಬೇಕು ಅಂತಂದಾಗ ಏನೇನು ಮಾಡಬೇಕು, ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ತಿಳ್ಕೊಂಡ್ರಿ ತಾವು? ನಿಮ್ಮ ಮನೆಯವರು ಕೂಡ ಏನಾದರೂ ತಿಳ್ಕೊಂಡ್ರೆ ಎಲ್ಲರೆ ಹೋಗಿ ಕಲ್ತರ? ಇಲ್ಲ ರೀ, ಅಲ್ಲಿ ನೋಡಿ ಅವ್ರು ತಿಳ್ಕೊಂಡ ಬಂದಿದ್ದರ್ರಿ. ಆಮೇಲೆ ನಮಗೂ ಅವ್ರ ಸಜೆಷನ್ ಮೂಲಕ ನಾವ್ರಿ ಕುರಿಗಳು ತಂದ ತಕ್ಷಣ ಅವಕ್ಕೆ ಇನ್ಸುಲಿನ್ ಮಾಡೋದು, ಅವಕ್ಕೆ ತಿಂದೇ ಇದ್ರೆ ಅವ್ರು ನೋಡ್ಕೋತ ಇರ್ಬೇಕ್ರ ಅವು ಯಾಕೆ ತಿಂದಿಲ್ಲ ಅನ್ನೋದು ನಾವು ಡಾಕ್ಟರ್ನ ಕರೆಸಿ ಕೆಲವೊಂದ್ಸಲ ಸಜೆಷನ್ ತಗೊಂಡ್ರಿ. ಅವಕ್ಕೆ ಏನೇನು ಇಂಜೆಕ್ಷನ್ಗಳನ್ನ ಯಾವ ಕೊಡ್ಬೇಕನ್ನೋದು ಗೊತ್ತು ಮಾಡ್ಕೊಂಡ್ರಿ. ಅವಕ್ಕೆ ಆಹಾರವನ್ನು ಎಷ್ಟೆಷ್ಟು ಕೊಡಬೇಕನ್ನೋ ತಿಳ್ಕೊಂಡು ಅಷ್ಟೇ ಆಹಾರವನ್ನು ಹಾಕೋದ್ರಿಂದ ಅವಕ್ಕೆ ರೋಗಗಳು ಜಾಸ್ತಿ ಬರೋಂಗಿಲ್ಲರಿ. ಮೆಕ್ಕೆಜೋಳವನ್ನು ಒಡಿಸಿ ಹಾಕೋದ್ರಿಂದ ಅವಕ್ಕೆ ಸ್ವಲ್ಪ ದಾಡ್ಸಿ ಆಗ್ತಾವ್ರಿ. ನಾವು ಅವನ್ನ ಹಂಗೆ ಹಾಕೋದ್ರಿಂದ ಅವಕ್ಕೆ ಹೊಟ್ಟಿಗೆ ಹತ್ತಂಗಿಲ್ಲರಿ ಜಾಸ್ತಿ. ಇದರಿಂದ ಅವು ಹೆಲ್ದಿಯಾಗಿ ಇರಬೇಕಾದ್ರೆ ಏನೇನು ನಾವು ಪ್ರಿಕಾಷನ್ಸ್ ತೊಗೋಬೇಕು ಅವನ್ನೆಲ್ಲ ಅವಕ್ಕೆ ಕುರಿಗಳಿಗೆ ಮಾಡ್ತೀವ್ರಿ. ಈಗ ನೀವು ಶುರು ಮಾಡಿದ್ದು ಎಷ್ಟು ಕುರಿಗಳಿಂದ, ಮತ್ತೆ ಈಗ ಎಷ್ಟು ಕುರಿಗಳದಾವ, ಯಾವ ರೀತಿ ಶೆಡ್ ಕಟ್ಟೋದಕ್ಕೆ ಏನೇನು ನೀವು ಕೆಲಸ ಮಾಡಿದ್ರಿ, ಎಲ್ಲಿಂದ ತಗೊಂಡ್ ಬಂದ್ರಿ ಇವನ್ನೆಲ್ಲ, ಇವೆಲ್ಲ ಒಂದ್ ಸ್ವಲ್ಪ ಹೇಳ್ತೀರಿ? ತಂದಿದ್ದಂದ್ರ ಅಮ್ಮಿನ ಗಡಕ್ ಹೋಗ್ರಿ, ಆಮೇಲೆ ಉಡುಪಿ ಹತ್ ಒಂದ್ ಊರ್ ಐತ್ರಿ, ಅಲ್ಲಿ ಬಜಾರ್ಗಳಿಗೆ ಹೋಗಿ ತಗೊಂಡ್ ಬಂದ್ರಿ. ಆಮೇಲೆ ಇಲ್ಲೇ ಕೆಲವೊಬ್ರು ರೈತರ ಹತ್ರ ಅವ್ರ ಹತ್ರ ತಗೊಂಡ್ ಬಂದಿವ್ರಿ. ಆಮೇಲೆ ಇದ್ ಮಾಡ್ಬೇಕಾದ್ರ ನಾವು ಕೆಲವೊಂದು ಯೂಟ್ಯೂಬ್ ಒಳಗ್ ನೋಡಿ ಈ ತರನ ಮಾಡ್ಬೇಕು, ಅವುಗಳಿಗೆ ರೋಗ ಬರಂಗಿಲ್ಲ ಜಾಸ್ತಿ. ನಾವು ಹೈಟ್ ಆಗಿ ಪಳಿ ಜೋಡಿಸಿ ಮಾಡೋದ್ರಿಂದ ಅವು ಯೂರಿನ್ ಆಗಲ್ರಿ, ಅವ್ರದ ಗೊಬ್ಬರ ಆಗಲಿ ತಳಗ ಬೀಳು ಉದ್ದೇಶಕ್ಕೆ ನಮ್ಮ ಮನೆಯಾಗಿನವ್ರು ಎಲ್ಲ ತವಲ್ಲಿ ಕೇಳ್ಕೊಂಡು ಒಂದು 5-6 ತವಲ್ಲಿ ಕುರಿ ಸಾಕಾಣಿಕೆ ಮಾಡಿದವ್ರನ್ನ ವಿಚಾರ ಮಾಡಿ ಈ ಥರ ನಾವು ಕಟ್ಸಿದ್ದೇವ್ರಿ. ಸ್ಟಾರ್ಟಿಂಗ್ ಒಂದು 40 ಕುರಿಗಳನ್ನು ಸಾಕಾಣಿಕೆ ಮಾಡಿದ್ದೇವ್ರಿ. ಅವು 5400 ಹಂಗೆ ತಂದಿದ್ದೇವ್ರಿ, 13600 ಕೊಟ್ಟರಿ, ಅದ್ರಿಂದ ಒಂದು ಕುರಿ ರೀ. ಅದರಿಂದ ನಮ್ಗೆ ಲಾಭ ಅನಿಸಿ ಇನ್ನೂ ಮಾಡ್ಬೇಕನ್ನೋ ಹುಮ್ಮಸ್ಸಿನಿಂದ ಕಂಟಿನ್ಯೂ ಅವನ್ನ ಕಂಟಿನ್ಯೂ ಮಾಡ್ಕೊಂಡಿರಿ ಕುರಿ ಸಾಕಾಣಿಕೆ. ಈಗ 5,000 ಇದ್ದಿದ್ದು ನೀವು 13,000 ತನಕ ತಂದ್ರಿ, ಎಷ್ಟು ತಿಂಗಳು ಅಥವಾ ಎಷ್ಟು ಸಮಯ ಬೆಳೆಸಿದ್ರಿ? ಅವು 6 ಬೆಳೆಸಿದೇವ್ರಿ, 6 ಬೆಳೆಸಿದೇವ್ರಿ. ನಾವು 4 ತಿಂಗಳಿಗೆ ಕೊಟ್ಟಿವಿ ಅಂದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ರೇಟ್ನಾಗ ಹೋಗ್ತೈತ್ರಿ. 2 ಕೊಟ್ಟಿವಿ ಅಂದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ರೇಟ್ನಾಗ ಕೊಟ್ಟಿವಿ. ನಾವು ಜಾಸ್ತಿ ದಿನ ಇಟ್ಕೊಂಡಟ್ಟು ಅವ್ರ ರೇಟ್ ಜಾಸ್ತಿ ಹೋಗ್ತಾವ್ರಿ. ಈ ಸಾಮಾನ್ಯವಾಗಿ ನೀವು ಬೇರೆ ಕಡೆಯಿಂದ ತಂದೆ ಮಾರಾಟ ಮಾಡ್ತಾ ಇದ್ರಿ? ಬೇರೆ ಕಡೆಯಿಂದ ತಂದೆ ಮಾರಾಟ ಮಾಡ್ತೇವ್ರಿ, ಇಲ್ಲೇ ಸುತ್ತಮುತ್ತ ಹಳ್ಳಿಗಳೊಳಗು ತರ್ತಾರ್ರಿ, ಬಜಾರ್ಗಳಿಗೆ ಹೋಗಿ ತರ್ತಾರ್ರಿ. ಆದ್ರೆ ತರಬೇಕಾದ್ರೂ ಕೆಲವೊಂದು ಕುರಿಗಳನ್ನ ಆರಿಸ್ಕೊಂಡು ಈ ತರ ಸದೃಢಿದ್ದ ಕುರಿಗಳನ್ನ ಸ್ವಲ್ಪ ದೊಡ್ಡ ಕುರಿಗಳನ್ನ ತಂದ್ರೆ ನಮ್ಗೆ ಅವತ್ತರಿಂದ ನುಕ್ಸಾನ್ ಆಗಂಗಿಲ್ಲರಿ. ಅವು ಇರಲಿ ಸಣ್ಣ ಮರಿಗಳನ್ನ ತರೋದ್ರಿಂದ ರೀ ಅವಕ್ಕೆ ಜಡ್ ಆಗಲಿ ಯಾವುದೇ ಕಾಯಿಲೆಗಳು ಬಂದ್ರೆ ನಮಗೆ ಪ್ರಾಬ್ಲಮ್ ಆಗ್ತೈತ್ರಿ. ಅದ್ರ ಸಲುವಾಗಿ ನಾವು ನೋಡಿ ದೊಡ್ಡ ಕುರಿಗಳನ್ನ ತರ್ತೀವ್ರಿ. ಈಗ ಅಂತ ಲಕ್ಷಣ ಇರುವಂತವು ಅಂದ್ರೆ ಒಳ್ಳೆ ಆರೋಗ್ಯಪೂರ್ಣವಾಗಿರುವಂತಹ ಕುರಿಗಳನ್ನ ತರಬೇಕು ಅಂತಂದ್ರೆ ಲಕ್ಷಣಗಳಿರ್ತಾವ, ಇಂಥ ಕುರಿಯನ್ನೇ ನಾವು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ. ಈಗ ಮೊದಲು ತರ ಮುಂದೆ ನಿಮಗೆ ಇವೆಲ್ಲ ಗೊತ್ತಿತ್ತು, ಯಾವ ಲಕ್ಷಣ ಇದ್ರೆ ನಾವು ಇಂಥದ್ದು ಖರೀದಿ ಮಾಡಬೇಕು ಅನ್ನುವಂಥದ್ದು, ಆರೋಗ್ಯಪೂರ್ಣವಾದಂತಹ ಕುರಿಗಳನ್ನ ಗುರುತಿಡಿಬೇಕು ಅಂತಂದ್ರೆ ಯಾರನ್ನೇ ಕರ್ಕೊಂಡು ಹೋಗಿದ್ರಿ ಅನುಭವಸ್ಥರನ್ನ ಅಥವಾ ಯಾರ ತಜ್ಞರು ಇದ್ರು ನಿಮ್ ಜೊತೆಗೆ? ಕರ್ಕೊಂಡು ಹೋಗಿದ್ದರಿ, ನಮ್ಮ ಮನೆಗಿನವ್ರ ಕರ್ಕೊಂಡು ಹೋಗಿರ್ತಾರೆ. ಇಲ್ಲಿ ಸಂಗಪ್ಪ ತಾಮ್ರಹಳ್ಳಿ ಎತ್ತಳ ತಂದ ಅದಾನ್ರಿ, ಅವ್ ಕುರಿಗಳ ಆರ್ಸಕ್ ಶಾನೆ ಅದಾನ್ರಿ, ಅವನ ಕರ್ಕೊಂಡು ಹೋಗಿರಿ, ತಗೊಂಡ್ ಬಂದ್ರಂದ್ರ ಅವ್ನು ಕರೆಕ್ಟ್ ಆಗಿದ್ದ ಕುರಿಗಳನ್ನ ಕೊಡಿಸ್ತಾನ್ರಿ. ಈಗ ಸುಮಾರು 10-12 ಆಯ್ತು, ಮೊದ್ಲ ಒಂದ್ ಸಲ 2 ಸಲ ಈ ತರ ಮಾಡಿರ್ಬಹುದು, ಮುಂದಿನ ದಿನಗಳಲ್ಲಿ ಅದನ್ನ ನೀವೇ ಮಾಡ್ತಾ ಇದ್ರಿ? ನಮ್ಮ ಮನೆಯವರು ಹೋಗ್ತಾರ್ರಿ, ತಗೊಂಡ್ ಬರೋದು ಏನಾದ್ರು ಅವ್ರ ವ್ಯವಸ್ಥೆ ಮಾಡ್ತಾರ್ರಿ. ಅವುಗಳ ಸಾಕಾಣಿಕೆ ಆಗ್ಲಿ ಅವು ಮಾರಾಟಕ್ಕೆ ಬರುತ್ತನ್ನ ಆ ಹಂತತನ ನಾವು ಮೇಂಟೆನೆನ್ಸ್ ಮಾಡ್ತೀರಿ. ಈಗ ಅವುಗಳಿಗೆ ದಾಣಿ ಮಿಶ್ರಣ ಕೊಡೋದು, ಮೇವು ಕೊಡೋದು, ಆಮೇಲೆ ಔಷಧ ಪಾಣಿ ಮಾಡೋದು, ಇವೆಲ್ಲ ಬಹಳ ಒಂದು ಚೌಕಟ್ಟಿನೊಳಗೆ ಮಾಡಬೇಕಾಗ್ತದ, ಒಂದು ಟೈಮ್ ಶೆಡ್ಯೂಲ್ದೊಳಗೆ ಮಾಡಬೇಕಾಗ್ತದ. ಅದನ್ನ ನೀವು ಯಾವ ರೀತಿ ನಿಮ್ಮ ಮನೆ ಕೆಲಸ ಹೊಂದಿಸ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ರಿ? ಒಬ್ಬಳೆ ಹೆಣ್ಮಗಳ ಈ ಕುರಿ ಸಾಕಾಣಿಕೆ ಅಂತೂ ಮಾಡಬಹುದ್ರಿ. ಯಾಕಂದ್ರೆ ಎಲ್ಲ ಈ ರಾಶಿ ಎಲ್ಲ ಮನೆಯಾಗ ಇರ್ತಾವ, ಎಲ್ಲ ಕಾಳು ಕಡಿಗಳ ರೀ, ಅವನ್ನ ತಂದು ನಾವು ಇಲ್ಲೇ ಒಂದು ಗಿರಣಿ ಮಾಡಿವ್ರಿ. ಅದನ್ನ ಗಿರ್ಣಿ ಒಳಗೆ ಹಾಕಿರಿ, ಅವು ಸಣ್ಣ ಮಾಡಿ ಇಟ್ಟಿರ್ತಾರೆ. ಹೊಲಗಳ ಕೆಲಸ ಮಾಡೋರು ನಮ್ಗೆ ಹೆಲ್ಪ್ ಮಾಡ್ತಾರೆ ರೀ. ಎರಡು ಹೊತ್ತು ಕಾಳು ಹಾಕ್ತೀವ್ರಿ, ಒಂದು ಹೊತ್ತು ಹಸಿ ಮೇವು ಹಾಕ್ತೀವ್ರಿ, ಎರಡು ಹೊತ್ತು ಹೊಟ್ಟು ಹಾಕ್ತೀವ್ರಿ. ತೊಗರಿ ಹೊಟ್ಟು, ಶೇಂಗಾದ ಹೊಟ್ಟು, ಇವೆಲ್ಲ ಕಡ್ಲಿ ಹೊಟ್ಟು, ಇವನ್ನ ಆ ಸೀಸನ್ ಒಳಗೆ ನಾವು ಸಂಗ್ರಹಣೆ ಮಾಡಿ ಇಟ್ಕೊಂಡಿರ್ತೀವ್ರಿ. ಅವನ್ನ ಟೈಮ್ ಸಿರಿ ಕೊಡೋದ್ರಿಂದ ನಮ್ಗೆ ಕೆಲಸ ಏನು ವಜ್ಜನ ಸಾಂಗಿಲ್ರಿ. ಈಗೇನು ಯಾವ ಆಹಾರ ಕೊಡಬೇಕು, ಯಾವ ಟೈಮಿಗೆ ಕೊಡಬೇಕು, ಎಷ್ಟು ಕೊಡಬೇಕು ಅಂತ ಹೇಳಿ ಯಾವ್ದಾರು ವೆಟರ್ನರಿ ಡಾಕ್ಟರ್ ಏನಾದರೂ ನಿಮಗೆ ಹೇಳಿದಾರ ಈ ತರ ಮಾಡ್ರಿ ನೀವು ಅಂತೇಳಿ? ಡಾಕ್ಟರ್ ಬಂದು ಹೇಳ್ಯಾರಿ ಕೆಲವೊಂದು, ಒಂದು ಎರಡನೇ ಸಲ ನಮ್ಗೆ ಒಂದೇನು ಎರಡು ಮರಿಗಳು ಸ್ವಲ್ಪ ಲಾಸ್ ಅದಾಗ್ರಿ. ನಾವು ಡಾಕ್ಟರ್ ಕೇಳಿದಾಗ್ರಿ, ಅವ್ರು ಹೇಳಿದ್ರಿ ಈ ತರ ಬಂದ ತಕ್ಷಣ ಅವಕ್ಕೆ ಇಂಜೆಕ್ಷನ್ ಮಾಡ್ಬೇಕ್ರಿ, ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಲಾರ್ದಂಗ. ಆಮೇಲೆ ಬೆಳಿಗ್ಗೆ ಇದನ್ನ ಕೊಡಬೇಕು, ರಾತ್ರಿ ಇದನ್ನ ಕೊಡಬೇಕು, ಇಷ್ಟೇ ಪ್ರಮಾಣದೊಳಗೆ ಕೊಡಬೇಕು ಅಂತ ಹೇಳಿ ಅಂದ್ರೆ ಡಾಕ್ಟರ್ ಸಲಹೆ ಮಾಡ್ಯಾರ. ಅದರಿಂದ ನಾವು ಕೊಡೋದ್ರಿಂದ ನಮಗೇನು ಅದರಿಂದ ಲಾಸ್ ಅಂತರೂ ಆಗಿಲ್ರಿ, ಲಾಭದೊಳಗನ ಆಗಿಲ್ರಿ. ಅಂದ್ರೆ ಒಳ್ಳೆ ರೀತಿಯಿಂದ ಬೆಳೀತಾ ಇದ್ದಾವ. ಒಂದು ಆರು ತಿಂಗಳ ನೀವು ಮೇಂಟೈನ್ ಮಾಡಿದ್ರೆ ಅವುಗಳ ತೂಕ ನೀವು ತಂದಾಗ ಎಷ್ಟು ಇರ್ತದ ಮತ್ತೆ ನೀವು ಮಾರಾಟ ಮಾಡೋ ಮುಂದೆ ಎಷ್ಟು ಇರ್ತದ? ನಾವು ಮಾರಾಟ ಮಾಡೋ ಮುಂದೆ ಕೆಲವೊಂದು 40 kg ತನನು ಬಂದವ್ರಿ. ತಂದಾಗ ಅಷ್ಟು ಕೆಲವೊಮ್ಮೆ ಸಣ್ಣ ತಂದಿದ್ದೇವೆ ಅಂದ್ರೆ 15 kg, ಹಿಂಗೆ 20 kg, 18 kg ಹಿಂಗೆ ಇರ್ತಾವ್ರಿ. ಸ್ವಲ್ಪ 4 ತಿಂಗಳಿಗೆ ಕೊಟ್ಟರು 40 kg ತನನು ಬಂದವ್ರಿ. ಎಷ್ಟು ಸಮಯ ತನಕ ನೀವು ಮಾರಾಟ ಮಾಡಬಹುದು ಮತ್ತೆ ಇಲ್ಲಪ್ಪ ತಡ ಆಯ್ತು ಇನ್ನೇನ್ ಮಾರಾಟ ಆಗಂಗಿಲ್ಲ ಅನ್ನುವಂಥದ್ ಹೆಂಗ? ಮಾರಾಟ ಆಗಂಗಿಲ್ಲ ಅನ್ನೋದೇನ ಇದ್ರೊಳಗ ಬರಂಗೇ ಇಲ್ರಿ, ಮಾರಾಟ ಆಗೇ ಆಗ್ತಾವ್ರಿ. ಆದ್ರ ನಾವು 3 ತಿಂಗಳ ನಂತರ 6 ತಿಂಗಳ ಒಳಗ್ ಕೊಟ್ರನ ಇದರಿಂದ ನಾವು ಲಾಭ ಪಡ್ಕೋಬಹುದ್ರಿ. 6 ತಿಂಗಳ ನಂತರ ಕೊಟ್ರ ಸ್ವಲ್ಪ ಅವ್ ತಿನ್ನೋದು ಫುಡ್ ಜಾಸ್ತಿ ಆತಂದ್ರ ನಮಗ ಬರುದು ಆದಾಯ ಸ್ವಲ್ಪ ಕಡಿಮೆ ಅನಸ್ತೈತರ. ಅಂದ್ರ ಬೆಳವಣಿಗೆ ಆದಂಗೆಲ್ಲ ಅವ್ರ ಆಹಾರ ಹೆಚ್ಚಾಗ್ತದ, ಅವಾಗ ನಿಮಗ್ ಒಂದ್ ಸ್ವಲ್ಪ ಕಡಿಮೆ ಬರುವಂತ ಸಾಧ್ಯತೆಗಳು ಇರ್ತಾವ. ಅಂದ್ರ ನೀವು 3-6 ತಿಂಗಳ ತನಕ ಬೆಳವಣಿಗೆ ಮಾಡಿ ಅವುಗಳನ್ನ ಮಾರಾಟ ಮಾಡಬೇಕು. ಹೆಂಗ್ ಮಾರಾಟ ಹೆಂಗ್ ಮಾಡ್ತಾ ಇದ್ರಿ, ಎಲ್ಲಿ ಯಾವ ರೀತಿ ಮಾರಾಟ ಮಾಡ್ತಾ ಇದ್ರಿ, ಹೆಂಗ್ ಬರ್ತಾ ಇದ್ದಾರೋ ಅವ್ರೆ ಅಥವಾ ನೀವೇ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು ಹೆಂಗ? ಇಲ್ರಿ, ಕುರಿ ವ್ಯಾಪಾರಸ್ಥರನ್ನ ನಮ್ಮ ಇದಕ್ಕೆ ಬಂದು ಜಾಸ್ತಿ ಜನ ಬಂದವರೆಲ್ಲಾನು ಒಳ್ಳೆ ರೀತಿಯಿಂದ ಬೆಳೆಸಿರಿ, ಇವನ್ನ ಸದೃಢವಾಗಿರ್ತಾವ್ರೆ, ಆಮೇಲೆ ಆಕ್ಟಿವ್ ಆಗಿರ್ತಾವು, ಇಲ್ಲ ನಿಮ್ಮ ಕುರಿಗಳು ನಮ್ಗೆ ಚಲೋ ಅನ್ಸ ಅಂತೇಳಿ ಜಾಸ್ತಿ ಬಂದು ತೊಗೊಂಡು ಹೋಗ್ತಾರೆ. ಬಂದು ಇಷ್ಟು ರೇಟಿಗೆ ಇಷ್ಟು ರೇಟಿಗೆ ನಾವು ಕೊಡಬೇಕಾದ್ರೆ ಯಾವ್ದು ಜಾಸ್ತಿ ರೇಟ್ ಕೇಳ್ತಾರ ಅದ್ರ ಮೇಲೆ ಕೊಡ್ತೀವಿ ನಾವು. ನೀವೇನಾದ್ರೂ ಮಿನಿಮಮ್ ರೇಟ್ ಇಷ್ಟು ಅಂತ ಫಿಕ್ಸ್ ಮಾಡ್ತೀರಿ? ಅವು ಕುರಿಗಳ್ ನೋಡಿ ಕೆಲವೊಮ್ಮೆ ಹೇಳಿರ್ತೇವ್ರಿ, ಇಷ್ಟ ಈ ಕುರಿ ಇಷ್ಟ 11, ನಾವು 5,000 ತಂದಿವಿ ಅಂದ್ರೆ ಇದಕ್ಕ ಕಂಪಲ್ಸರಿ ನಾವು 11,000 ಕೊಡಬೇಕಾದ ಅಂದ್ರನ ನಮಗ ಅದ ದಾಡ್ಸಿ ಇರ್ತೈತೆ ಅಲ್ರಿ, ಅಂದ್ರ ನಮಗ ಇದರಿಂದ ಬೆನಿಫಿಟ್ ಆಗ್ತೈತೆ ಅನ್ನೋದು ಇರ್ತೈತ್ರಿ. ಒಂದು ರೇಟ್ ನಮ್ಮ ಇದ್ರೊಳಗೆ ಇರ್ತೈತ್ರಿ, ಅವ್ರು ಕೇಳೋದ್ರ ಮೇಲೆ ಸ್ವಲ್ಪ ಬಿಟ್ಟು 10,000 ಆಗಲಿ 10.5 ಆಗಲಿ ಹಿಂಗೆ ಕೊಡ್ತಾರೆ. ಅಂದ್ರೆ ನಿಮ್ಮ ಲಾಭ ನಿಮಗೆ ಸರಿ ಅನಿಸ್ತು, ಯೋಗ್ಯ ಅನಿಸ್ತು ಅಂತಂದ್ರೆ ನೀವು ಮಾರಾಟ ಮಾಡ್ತೀರಿ? ಹೌದ್ರಿ, ಲಾಭದ ಮೇಲೆ ಇದು ಆಗ್ತೈತ್ರಿ. ಯೋಗ್ಯ ಅನಿಸ್ತು ಕೆಲವೊಬ್ರು ಅಗ್ದಿ ಕಡಿಮೆ ರೇಟ್ನೊಳಗೆ ಕೇಳ್ತಿರ್ತಾರ್ರಿ, ಆದ್ರೆ ನಮ್ಗೆ ಅದರಿಂದ ನಮಗೆ ಯೋಗ್ಯ ಅನಿಸ್ತಂದ್ರೆ ನಾವು ಕೊಟ್ಟಿರ್ತೇವ್ರಿ, ಅದು ಲಾಭದಾಯಕ, ಅದಕ್ಕೆ ಹೊಟ್ಟಿಗೆ ಹಾಕಿದ್ರಿ ಆಗಲ್ರಿ, ಅದನ್ನೆಲ್ಲನೂ ವಿಚಾರ ಮಾಡಿ ನಮ್ಮ ಕೈಲಿಂದ ಎಷ್ಟು ಹೋಗಿರ್ತೈತಿ ಅದನ್ನು ತೆಗೆದು ನಾವು ಕೊಡ್ಬೇಕಲ್ರಿ ಲಾಭ ಆದಂಗ, ಅದಕ್ಕೆ ಆ ಥರ ಕೊಡ್ತೀವಿ. ಈಗ ದಾಣಿ ಮಿಶ್ರಣ ಆಯಿತು, ಕಾಳಾಯಿತು, ಕಡಿ ಆಯಿತು, ಆಮೇಲೆ ಮೇವು ಆಯಿತು, ಎಲ್ಲ ನಿಮ್ಮ ಹೊಲದೊಳಗೆ ಬೆಳೀತಾ ಇದ್ದೀರಿ ನೀವು, ಅದನ್ನೇ ನೀವು ಆಹಾರ ಅಂತೇಳಿ ಬಳಸ್ತಾ ಇದ್ದೀರಿ, ಹೊರಗಿಂದ ಏನೂ ತರ್ತಾ ಇಲ್ಲ, ಇಂಥದ್ದು ಒಂದು ವ್ಯವಸ್ಥೆ ಇದ್ದಾಗ ನೀವು ಯಾವ ರೀತಿ ಮಾರಾಟ ಮಾಡ್ತಾ ಇದ್ದೀರಿ, ಅದು ಎಷ್ಟು ದುಡ್ಡು ಹಾಕ್ತಾ ಇದ್ದೀರಿ, ಎಷ್ಟು ಬಂತು ನಿಮಗೆ, ಇದೆಲ್ಲ ಲೆಕ್ಕ ಏನಾದರೂ ನೀವು ಇಡ್ತಾ ಇದ್ದೀರಿ? ಲೆಕ್ಕ ಅಂದ್ರೆ ಈಗ 2 ಲಕ್ಷ ಕೊಟ್ಟು ನಾವು ಕುರಿಗಳಂತಂದ್ರೆ ಮಿನಿಮಮ್ ಅಂದ್ರೆ 3.5 ಲಕ್ಷ 4 ಲಕ್ಷ ತನ ನಮಗೆ ಆದಾಯ ಇದ್ದೇ ಇರ್ತೈತ್ರಿ. ಅದಕ್ಕೆ ನಾವು ಒಂದು 50,000 ಏನೋ ಹೊರಗಿನ ಫುಡ್ ತಂದಾಗಲಿ ನಂಬದೇ ಆದ್ರೂ ಖರ್ಚು ಮಾಡಿದ್ರು ರೀ, 1.5 ತನನು ನಮ್ಗೆ ಅದ್ರದ ಲಾಭ ಬಂದೇ ಬರ್ತೈತ್ರಿ. ಈಗ ಇಲ್ಲೇ ಬೆಳೆಯೋದ್ರಿಂದ ಕೆಲವೊಂದು ಅರ್ಧ ಕೊಡ್ತೀವ್ರಿ, ಬೆಳೆ ಯಾವುದೇ ಬೆಳೆದ್ರು ಅರ್ಧ ಕೊಡೋದ್ರಿಂದ ನಾವು ಎಷ್ಟು ಹೊಲಕ್ಕೆ ಹಾಕಿರ್ತೀವಿ ಆ ಬೆಳೆ ಬೆಳಿಬೇಕಾದ್ರೆ ನಾವು ಎಷ್ಟು ಖರ್ಚು ಮಾಡಿರ್ತೀವ್ರಿ, ಅಷ್ಟನ್ನು ತೆಗೆದು ನಾವು ಉಳಿಕಿದ ಬೆಳೆ ಮನೆಗೆ ಇಟ್ಕೋತೇವ್ರಿ. ಅಂದ್ರೆ ನಾ ಏನ್ ಕೇಳೋದು, ನೀವು ಇದನ್ನ ಒಂದು ವಹಿ ಒಳಗೆ ಅದ್ ನೋಟ್ಬುಕ್ ನೊಳಗೆ ಬರೆದು ಇಟ್ಟಿರ್ತೀನಿ ಅವ್ರ ಲೆಕ್ಕ ಅಂತ ಹೇಳಿ ಬರೆದು ಇಟ್ಟಿರ್ತೇವ್ರಿ. ಆದ್ರೆ ಯಾವತ್ತು ನಮ್ಗೆ ಇಷ್ಟು ಒಂದು 10,000 ಲಕ್ಷನಾಯ್ತು, ಇಲ್ಲ 1.5 ಲಕ್ಷದ ಮೇಲನ ನಮ್ಗೆ ಲಾಭ ಬಂದೈತ್ರಿ, ನಾ ಲಕ್ಷಾನ ಅಂತರೂ ಆಗಿಲ್ರಿ. ಅಂದ್ರೆ ಈಗ ಏನು 12 ವರ್ಷದಿಂದ ನೀವು ಮಾಡಾಕತ್ತೀರಿ, ಒಂದೇ ಒಂದು ವರ್ಷನೂ ನೀವು ತೊಂದರೆ ಆಗಿಲ್ಲ? ತೊಂದರೆ ಆಗಿಲ್ರಿ, ಯಾವುದೇ ಕಾರಣಕ್ಕೂ ತೊಂದರೆ ಆಗಿಲ್ಲ. ಈಗ ಏನಾಗ್ತದ, ಕುರಿಗಳಂತಂದ್ರೆ ಅವಕ್ಕೂ ಜಡ್ಡು ಜಾಪತ್ರೆ ಬರುವಂತದ್ದು, ಏನೋ ಒಂದ್ಸಲ ಹೆಚ್ಚು ಕಡಿಮೆ ಮಳೆ ಆಯ್ತು ಅಥವಾ ವಾತಾವರಣ ಏರ್ಪೇರ್ ಆಯ್ತು, ಅವಕ್ಕೂ ಸಾಕಷ್ಟು ತೊಂದರೆಗಳು ಬರ್ತಾ ಇರ್ತಾವ. ಇಂಥದ್ದೇನು ನಿಮ್ಮಲ್ಲಿ ಆಗಿಲ್ಲ ಇಲ್ಲಿ ತನಕ? ಒಂದು 5-6 ಕುರಿಗಳು ನಮಗೆ ಲಾಸ್ ಆದ್ರೂ ರೀ, ಅದು ಇದು ಜಾಸ್ತಿ ದಿನ ಬೆಳೆಸಿರ್ತೇವಲ್ರಿ, ಇದಕ್ಕೆ ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡಕ್ ನಡೀತೈತ್ರಿ. 4-5 ಕುರಿಗಳು ಲಕ್ಷಾನ ಆದ್ರೂ ಇವು ನಾವು ಬೆಳೆಸಿದ ರೀತಿ ಮ್ಯಾಲೆ ಜಾಸ್ತಿ ರೇಟಿಗೆ ಹೋಗೋದ್ರಿಂದ ನಮಗದ ನಮ್ಗೆ ಲಾಸ್ ಆಗೈತಿ, ನಮ್ಮ ಕೈಯಿಂದ ದುಡ್ಡು ಹೋಗೈತಿ ಅಂತ ಅನ್ನುವಂಗಿಲ್ರಿ. ಅದು ಎಷ್ಟೇ ಆದರೂ ಕುರಿ ಮಾಡಿದ್ರಿಂದ ಲಾಭ ಐತೆ ರೀ. ಅಡ್ಡಿಲ್ಲ, ಲಾಭ ಆಯಿತು. ನಾ ಏನು ಕೇಳೋದು, ಈಗ ಇಂಥ ಒಂದು ಅನಿರೀಕ್ಷಿತಗಳು ಕೆಲವೊಮ್ಮೆ ಆಗ್ತಿರ್ತಾವ, ರೋಗ ಬಂತು, ಏನೋ ತೊಂದರೆ ಆಯ್ತಪ್ಪ, ಈಗ ಕೊರೋನಾ ಬಂತು, ಕೊರೋನಾ ಬಂದ ಕೂಡಲೇ ಇಡೀ ಜಗತ್ತೇ ನಿಂತು ಬಿಡ್ತು. ಅಂಥ ಸಂದರ್ಭದೊಳಗೆ ಈಗ ಏನಾದ್ರು ಕುರಿಗಳಿಗೆ ರೋಗ ಬಂತು, ನಿಮ್ಗೆ ಏನಾದ್ರು ತೊಂದರೆ ಆಯಿತು, ಅವಕ್ಕೆ ನಾವು ಹೆಚ್ಚಿಗೆ ಕಾಳಜಿ ವಹಿಸಬೇಕಾಯ್ತು, ಅಂಥ ಏನಾದರೂ ಸಂದರ್ಭ ಅದಾನ ಅಂತ? ಕಾಳಜಿ ಅಂದ್ರೆ ಕೆಲವೊಂದು ಕುರಿಗಳನ್ನು ಸಂಗಪ್ಪ ತಾಮ್ರಹಳ್ಳಿ ಏನೋ ಅವ್ನು ಬಂದು ಈ ಕುರಿ ಹಿಂಗಾಗೈತ್ರಿ, ಇದ ಕಾಯಿಲೆ ಬಂದೈತೆ ಅನ್ನೋದು ತಕ್ಷಣ ಕಂಡು ಹಿಡಿತಾನ್ರಿ. ಅದರಿಂದ ನಾವು ಡಾಕ್ಟರ್ ಸಜೆಷನ್ ತಗೊಂಡ್ರಿ, ಕುರಿಗಳಿಗೆ ಯಾವ್ದು ಇಂಜೆಕ್ಷನ್ ಮಾಡೋದಾಗಲ್ರಿ, ಏನೋ ಮನೆಯೊಳಗಿನ ಕೆಲವೊಂದು ಈಗ ಅದು ಸರಿಯಾಗಿ ಹೊಟ್ಟಿ ಬಾ ಅಂತಂದ್ರೆ ದಪ್ಪ ಆತು, ಏನೂ ತಿನ್ನಲಿಲ್ಲ ಅಂದ್ರೆ ರೀ ಮನೆಯೊಳಗಿಂದ ಸೋಡಾ ಪುಡಿ, ನಿಂಬೆ ಅನ್ನ, ಅಜವಾನ್ ಪೌಡ್ರ್ ಹಾಕಿ ಅದಕ್ಕೆ ಹಾಕೋದ್ರಿಂದನರಿ ಕೆಲವೊಂದು ಇಂಥವ್ ಗೊರ್ತು ಮಾಡಿಕೊಂಡು ನಾವು ಸ್ಟಾರ್ಟಿಗೆ ಮನೆಯಾಗಿಂದ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ರೀ. ಅಷ್ಟು ಮೀರಿ ಅದು ಕ್ಯೂರ್ ಆಗಲಿಲ್ಲ ಅಂದ್ರೆ ರೀ ಡಾಕ್ಟರ್ ಸಜೆಷನ್ ತೊಗೊಂಡು ಮಾಡಿದ್ದು ಉಂಟ್ರಿ. ಆದರೂ 4-5 ಮರಿ ಲುಕ್ಸಾನ್ ಆದರೂ ರೀ ಇದು ನಮಗೆ ಒಂದು 50,000 ಕಡಿಮೆ ಆದರೂ 1,00,000 ತನ ಅಂತರೂ ಲಾಭ ಉಳಿತೈತ್ರಿ. ಈಗ ನೀವು ಏನು ಕುರಿಗಳನ್ನು ತೊಗೊಂಡು ಬರ್ತೀರಿ, ತೊಗೊಂಡು ಬಂದ ನಂತರ ಅದರದೆಲ್ಲ ಉಪಚಾರ ನೀವು ಮಾಡಬೇಕಾದ್ರೆ ಒಂದು ಶೆಡ್ಯೂಲ್ ಮಾಡ್ಕೋಬೇಕಾಗ್ತದೆ. ಅಂದರೆ ಒಂದು ಲಸಿಕೆ ಯಾವ ಟೈಮಿಗೆ ಕೊಡಬೇಕು, ನಾವು ಬೇರೆ ಬೇರೆ ರೋಗಗಳಿರ್ತಾವೆ ಅವಕ್ಕೆ ಲಸಿಕಾ ಕಾರ್ಯಕ್ರಮ ಹಾಕೋಬೇಕಾಗ್ತದೆ. ಈಗ ತಂದಲ್ಲಿಂದ ಅವರಿಗೆ ಕೇಳ್ತೀರ ನೀವು ಮಾಹಿತಿ, ಇದು ನೀವು ಯಾವ್ದು ಲಸಿಕೆ ಕೊಟ್ಟಿರಿ ಅಥವಾ ಏನು ನಾವು ಮುಂದಿನದೆಲ್ಲ ನಾವು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತೀರಿ ನೀವು? ಲಸಿಕೆ ಬಗ್ಗೆ ಹೇಳ್ಬೇಕಂದ್ರೆ ಸಂಗಪ್ಪ ತಾಮ್ರಹಳ್ಳಿ ಆಮೇಲೆ ನಮ್ಮ ಯಜಮಾನ್ರಿಗೆ ಅವ್ರಿಗೆ ಗೊತ್ತರಿ. ಅದ್ರ ಬಗ್ಗೆ ನಾ ಅವ್ರು ಇಂಜೆಕ್ಷನ್ ಸಹಿತ ನಮ್ಮ ಮನೆಯಾಗಿನವ್ರು ಮಾಡ್ತಾರೆ ಕೆಲವೊಮ್ಮೆ ಡಾಕ್ಟ್ರ್ ಕೇಳ್ಕೊಂಡ್ರಿ. ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲರಿ, ಅದೊಂದು ಬಿಟ್ಟು ಉಳಿಕಿದೆಲ್ಲ ಮ್ಯಾನೇಜ್ಮೆಂಟ್ ನಾವು ಮಾಡ್ತೇವೆ. ಈಗ ತಾವು ಸದ್ಯಕ್ಕೆ ಎಷ್ಟು ಕುರಿಗಳನ್ನು ಬೆಳೆಸ್ತಾ ಇದ್ದೀರಿ ಮತ್ತು ಎಷ್ಟು ಮಾರಾಟ ಮಾಡ್ತೀರಿ ಪ್ರತಿ ವರ್ಷ ಸರಾಸರಿ? ಕಡಿಮೆ ಅಂದ್ರೆ 80 ಹಾಕಿ ಇರ್ತೇವೆ ರೀ. ಈ ಸಲ ಮೊನ್ನೆ ಎಲ್ಲಾ ಕುರಿಗಳನ್ನ ಕೊಟ್ಟು 10 ಅಷ್ಟೇ ಇಟ್ಕೊಂಡಿದ್ದೀವಿ ರೀ. ಈಗ ಮತ್ತೆ ಜಾಸ್ತಿ 30 ಹಾಕ್ಯಾವ ರೀ, ನೆಕ್ಸ್ಟ್ ಒಂದು 30-80 ತನ ಹಾಕಿ ಹಾಕ್ತೇವೆ ರೀ. ನಮಗೆ ಚಲೋ ಅನಿಸಿದ್ವು ಅಂದ್ರೆ ನಾವು ಒಮ್ಮೆ 80 ತರಬಹುದು ರೀ. ಇಲ್ಲ ಅವು ಕುರಿಗಳು ಸರಿಯಾಗಿ ಇದ್ದಿರಲಿಲ್ಲ ಅಂದ್ರೆ ನಾವು ಒಂದು ಬಜಾರ್ ಒಳಗೆ 10, ಮತ್ತೊಂದು ಬಜಾರ್ ಒಳಗೆ 10, ಹಿಂಗೆ ಮಾಡಿಕೊಂಡು ಅವು 80 ಕುರಿತನ ಸಾಕಾಣಿಕೆ ಮಾಡ್ತಾರೆ. ಈಗ ಏನು 80 ಕುರಿ ನೀವು ಸರಾಸರಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ, ಇದನ್ನ ಇನ್ನೂ ಹೌದು ಒಳ್ಳೆ ಲಾಭ ಅದ, ಇದನ್ನ ನಾವು ಯಾಕೆ ವಿಸ್ತರಣೆ ಮಾಡಬಾರದು ಅಂತ ಹೇಳಿ, ಇದನ್ನ ಏನಾರ ಮತ್ತೆ ಹೆಚ್ಚಿಗೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ? ಹೆಚ್ಚಿಗೆ ಮಾಡ್ಬೇಕಂತ ಐತ್ರಿ. ಈಗ ಅವ್ರಿಗೆ ಒಂದ್ ಸ್ವಲ್ಪ ಮನ್ಯಾಗ ಸಪೋರ್ಟ್ ಬೇಕಲ್ರಿ, ಅವರು ಸ್ವಲ್ಪ ಈಗ ನೌಕರಿ ಒಳಗೆ ಬಿಜಿ ಆಗೋದ್ರಿಂದ ಈಗ ಜಾಸ್ತಿ ಇನ್ನು ಅವ್ರ ಸ್ವಲ್ಪ ಫ್ರೀ ಆದ್ರ ಅಂದ್ರ ಜಾಸ್ತಿ ಮಾಡ್ಬೇಕು ಅನ್ನೋದು. ತಾವು ಮಾಡ್ತಾ ಇದ್ದೀರಲ್ಲ? ಹ್ಮ್, ಮಾಡಾಕತ್ತೀವ್ರಿ. ಈಗ ಯಾವ್ದೇ ಈಗ ಕುರಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ನಾವು ಕಟ್ಟುದಾಗಲ್ರಿ, ಈ ಸಡ್ ನಾವು ಜಾಸ್ತಿ ಮಾಡೋದಾಗ್ಲಿ, ಮಾಡ್ಬೇಕಾದ್ರೆ ಮನ್ಯಾಗ ಗಂಡ ಮಕ್ಕಳು ಸಪೋರ್ಟ್ ಬೇಕ್ರಿ. ಅದ ಅದಕ್ಕೆ ಅವ್ರು ಯಾವಾಗ ಫ್ರೀ ಇರ್ತಾರ ಆಗ ಮಾಡಿ 200 ತನ ಮಾಡ್ಬೇಕನ್ನೋದು ಐತ್ರಿ ನಮ್ಮ ತಲೆ. ಅಂದ್ರೆ ಕುರಿ ಸಾಕಣೆ ನಮ್ಮ ಹೆಣ್ಮಕ್ಳು ಕೈಗೊಳ್ಳಬಹುದು ಅಂತಂತೀರಿ, ಯಾರು ಈ ಸಂದರ್ಶನ ಕೇಳ್ತಾ ಇರ್ತಾರೆ ಅವರಿಗೆ ನೀವೇನ್ ಹೇಳ್ತೀರಿ? ಯಾರು ನಿಮ್ಮ ಒಕ್ಕಲ್ತನ ಮಾಡಬೇಕು ಅನ್ನುವಂತ ಒಂದು ಸಂದರ್ಭದೊಳಗೆ ಕುರಿ ಸಾಕಣೆ ನಮ್ಮ ಹೆಣ್ಮಕ್ಳು ಮಾಡಬಹುದು, ಅವ್ರು ತಗೊಂಡ್ರೆ ಬಹಳ ಅಡ್ಡಿ ಇಲ್ಲ ಅಂತ ಹೇಳಿ ಅನ್ನುವಂಥದ್ದು ಮಾತು ಹೇಳ್ತಾ ಇದ್ದೀರಿ ತಾವು? ಸಾಕಾಣಿಕೆ ಒಬ್ಬ ಎಂತ ಅನ್ಎಜುಕೇಟೆಡ್ ಹೆಣ್ಮಗಳು ಅದಾಳ ಅಂದ್ರು ರೀ ಕುರಿ ಸಾಕಾಣಿಕೆ ಗಣಮಕ್ಳು ಸಹ ಇರ್ಲಾರ್ದನ ಮಾಡಬಹುದು ರೀ. ನಮ್ಮ ಹೊಲದೊಳಗೆ ಮೇವು ಹಾಕಿರ್ತೇವ್ರಿ, ಮೇವು ಕತ್ತರಿಸಿ ಹಾಕುದು ದೊಡ್ಡಗದಲ್ರಿ, ಮನೆಯೊಳಗೆ ರಾಶಿ ಇರ್ತೈತಿ ಅದ್ರೊಳಗಿನ ತೆಗೆದು ಹಾಕುದನ್ನು ದೊಡ್ಡಗದಲ್ರಿ. ಅದಕ್ಕೆ ನಾವು ಪ್ರಮಾಣ ಎಷ್ಟು ಹಾಕ್ಬೇಕು ಅನ್ನೋದು ಒಂದು ಸ್ವಲ್ಪ ದಿನ ನಮಗೆ ತೊಂದರೆ ಅನಿಸ್ಬೋದ್ರಿ. ಆಮೇಲೆ ಅದು ಗೊತ್ತಾತಂದ್ರ ಸಹಜಿಕ್ ಮನೆಯಾಗಿಂದ ಕೆಲಸ ಮಾಡಿಕೊಂಡು ಬಂದು ಹೆಣ್ಮಗಳು ಬೆಳಿಗ್ಗೆ 1 ತಾಸು ಸಾಯಂಕಾಲ 1-2 ತಾಸು ಅದಕ್ಕಾಗಿ ಟೈಮ್ ಮೀಸಲಿಟ್ಟರಿ. ಆ ಸಾಕಾಣಿಕೆ ಮಾಡೋದು ನಮಗೆ ಹೆವಿ ಏನು ಅನ್ಸಂಗಿಲ್ರಿ. ಈಗ ನಿಮ್ಮ ಜೊತೆಗೆ ಯಾರ್ಯಾರು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಮನೆಯೊಳಗೆ? ನಮ್ಮ ಮನೆಯಾಗಿನವ್ರು ಮಾಡ್ತಾರ್ರಿ, ಆಮೇಲೆ ಅಜ್ಜಾರ್ ಅದಾರ್ರಿ ನಮ್ಮ ಮನೆಯಾಗಿನವ್ರು ತಮ್ಮಾರ್ರಿ. ಅವರು ಪ್ರತಿಯೊಂದು ಏನಾದರೂ ನಾವು ಒಬ್ಬರ ಇದ್ದೀವಿ ಯಾವ್ದಾರ ರಾಶಿ ಮಾಡೋ ಮುಂದಾಗಲ್ರಿ. ಈ ಕುರಿಗಳಿಗೆ ಕೆಲವೊಮ್ಮೆ ನಮ್ಮ ಮನೆಯಾಗಿನವ್ರು ಡ್ಯೂಟಿಗೆ ಹೋದ್ರಿ, ಅವ್ರು ಯಾರಾದ್ರೂ ಕಳಿಸಿ ಹಿಂಗಿಲ್ಲ, ನಾವು ಕೆಲವೊಮ್ಮೆ ಊರಿಗೆ ಹೋಗಿರ್ತೇವ್ರಿ, ಹಂಗೆ ಮಾಡ್ತಾರ್ರಿ. ಆಮೇಲೆ ಈ ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರು ಅದಾರ್ರಿ ಸಪೋರ್ಟ್, ಆಮೇಲೆ ಹೊಲದಾಗ ಇವ್ರು ಇರ್ತಾರಲ್ರಿ ಅವರಿಂದನೂ ಸಪೋರ್ಟ್ ಐತ್ರಿ ಮಾಡ್ತಾರ್ರಿ. ಆಮೇಲೆ ಯಾವುದೇ ಮೆಡಿಸಿನ್ಸ್ ಅದು ಇಲ್ಲಾಂದ್ರೆ ತಕ್ಷಣ ಅವಕ್ಕೆ ಆರಾಮಿಲ್ಲಾಂದ್ರೆ ತಂದು ಕೊಡಕ್ಕೆ ನಮ್ಮ ತಮ್ಮ ಒಬ್ಬದಾನ್ರಿ ಅರುಣ್ ಹಿರೇಮಠ ಹತ್ತಿರ, ಅವನಿಂದನೂ ಭಾಳ ಹೆಲ್ಪ್ ಐತ್ರಿ ಮಾಡ್ತೀವಿ. ಹೆಲ್ಪ್ ಸಾಕಷ್ಟು ಜನರಿಂದ ಹೆಲ್ಪ್ ಇದ್ರನ ರೀ ಒಂದು ಸಕ್ಸಸ್ ಅನ್ನೋದು ಕಾಣಕ್ ಸಾಧ್ಯ ರೀ. ಸಾಕಷ್ಟು ನಿಮ್ಮ ಕುಟುಂಬಸ್ಥರೇ ನಿಮಗೆ ಸಹಾಯ ಮಾಡಿ ಒಂದು ಒಳ್ಳೆ ಕೃಷಿಯನ್ನ ತಾವು ಮಾಡ್ತಾ ಇದ್ದೀರಿ. ಈಗ ಏನು ಎರೆಗೊಬ್ಬರ ಕೂಡ ತಾವು ಮಾಡ್ತಾ ಇದ್ದೀರಿ, ಏನು ಕುರಿ ಹಿಕ್ಕಿ ಬೀಳ್ತದ, ಕುರಿ ಮೂತ್ರ ಬೀಳ್ತದ, ಅದನ್ನು ಕೂಡ ನೀವು ಎರೆ ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಾ ಇದ್ದೀರಿ. ಆದ್ಮೇಲೆ ಇಲ್ಲಿ ನೋಡ್ಬೇಕು, ಇವ್ರು ಶೆಡ್ ನೋಡ್ಬೇಕು, ಶೆಡ್ಡಿನ ಕೆಳಗಡೆನೆ ಎರೆ ಗೊಬ್ಬರದ ತೊಟ್ಟಿಗಳದಾವ, ಅದು ನೇರವಾಗಿ ಅವ್ರ ತೊಟ್ಟಿ ಒಳಗೆ ಕುರಿ ಹಿಕ್ಕಿ ಬೀಳುವಂತಹ ಒಂದು ವ್ಯವಸ್ಥೆ ಇದೆ, ಬಹಳ ಒಳ್ಳೆ ವ್ಯವಸ್ಥೆ. ಅದನ್ನ ಯಾವ ರೀತಿ ತಾವು ಮಾಡ್ತಾ ಇದ್ದೀರಿ, ಎಷ್ಟು ಎರೆ ಗೊಬ್ಬರ ಆಗ್ತಾ ಇದೆ ನಿಮಗೆ ವರ್ಷಕ್ಕ? ವರ್ಷಕ್ಕಂದ್ರೆ ರೀ ಕೆಲವೊಮ್ಮೆ 20 ಪಾಕಿಟ್ ಅಷ್ಟು ಮಾಡಿರ್ತೀವಿ ರೀ, ಕೆಲವೊಮ್ಮೆ ಜಾಸ್ತಿ ಮಾಡಿದಾಗ. ಕೆಲವೊಮ್ಮೆ ಒಂದ್ 2-3 ತಿಂಗಳು ತಂಡಿ ಇದ್ರೊಳಗ ರೋಗ ಅದು ಬರೋ ಲಕ್ಷಣ ಇದ್ರೆ ನಾವು ಕುರಿಗಳ ಸಾಕಾಣಿಕೆಯನ್ನ 1-2 ತಿಂಗಳು ನಿಲ್ಲಿಸಿ ಬಿಟ್ಟಿರ್ತೀವ್ರಿ. ಅದ್ರ ಮ್ಯಾಲ ಡಿಪೆಂಡ್ ಆಗಿ ಅದು ಬೆಳಿತೈತ್ರಿ, ಒಮ್ಮೆ 20 ಪಾಕಿಟ್ ಆಗಲಿ, ಒಮ್ಮೆ 30 ಪಾಕಿಟ್ ಆಗಲಿ. ಆ ಎರೆಹುಳ ಗೊಬ್ಬರವನ್ನು ರೆಡಿ ಮಾಡಿ ಜಾಸ್ತಿ ನಮ್ಮ ಹೊಲಕ್ಕೆ ಉಪಯೋಗಿಸ್ಯಾವ್ರಿ. ಕೆಲವೊಮ್ಮೆ ಗೊತ್ತಿದ್ದವ್ರು ಸುತ್ತಹಳ್ಳಿಯವ್ರು ಬಂದು ತೊಗೊಂಡು ಹೋಗ್ತಾರ್ರಿ ಮಾಡಿ. ಆಮೇಲೆ ಅಜೋಲ ಮಾಡಿ ಕುರಿಗಳಿಗೆ ದನಗಳಿಗೆ ಹಾಕ್ತಾರ. ಅದನ್ನ ಎಲ್ಲಿ ಮಾಡ್ತಾ ಇದ್ದೀರಿ ಅಜೋಲ? ಅದು ತೊಟ್ಟಿ ಇಲ್ಲಿ ಇದ ಎಮ್ಮಿ ಹಸುಗಳನ್ನ ಕಟ್ಟಲ್ಲೇನ ಸ್ವಲ್ಪ ಅದು ಒಂದು ತೊಟ್ಟಿ ಹಂಗ ಮಾಡ್ರಿ, ಅಲ್ಲಿ ಅಜೋಲ ಮಾಡ್ತೀವ್ರಿ. ಅಜೋಲದಿಂದ ಬೆಳವಣಿಗೆ ಚಲೋ ಆಗ್ತದ ಅಂತ ನಿಮಗೆ ಅನ್ಸದ? ಅನ್ಸೈತ್ರಿ, ಅವು ಆರೋಗ್ಯವಾಗಿ ಬೆಳೀತಾವ ತಿಳಂದು ಅನ್ಸೈತ್ರಿ ನಮಗೆ. ಅವಕ್ಕೆ ಸೈಡ್ ಎಫೆಕ್ಟ್ ಆಗಲಿ, ಅದನ್ನು ಹಾಕೋದ್ರಿಂದ ಇವು ಹೊಟ್ಟೆ ಉಬ್ಬುದಾಗಲಿ, ಯಾವುದೇ ಕಾಯಿಲೆಗಳು ಬರೋಂಗಿಲ್ಲರಿ. ಅವು ನ್ಯಾಚುರಲ್ ಆಗಿ ಬೆಳೀತಾವ್ರಿ ಅಜೋಲ ಹಾಕೋದ್ರಿಂದ ರೀ. ಆಮೇಲೆ ಶೈನಿಂಗು ಬರ್ತಾವ್ರಿ ಕುರಿಗಳು, ಹಿಂಗಾಗಿ ನಾವು ಅಜೋಲ ಹಾಕ್ತೀವ್ರಿ. ಅಜೋಲ ನೀವು ಅದ್ರ ಬಗ್ಗೆ ನಿಮಗೆ ಹೆಂಗೆ ಗೊತ್ತಾಯ್ತು, ಯಾರು ಹೇಳಿದ್ರೆ ನಿಮ್ಗೆ ಅಜೋಲ ಬೆಳಿಬೇಕು ಅದನ್ನು ಕೊಡಬೇಕು ಅಂತೇಳಿ? ಕೆಲವೊಮ್ಮೆ ಕೃಷಿ ಇಲಾಖೆ ಮೀಟಿಂಗ್ಗಳಿಗೆ ಹೋಗಿರ್ತೀವ್ರಿ, ನಾವು ಸಂಘದ ಹೆಣ್ಮಕ್ಳು ಕೂಡಿಕೆಸಿಂದ ಹೋಗಿರ್ತೀವ್ರಿ. ಅಲ್ಲಿ ಮಾಹಿತಿಗಳನ್ನು ತಿಳ್ಕೊಂಡು ಕೆಲವೊಂದು ನಮಗೆ ಯಾವ ಮಾಹಿತಿಗಳ ಅನುಕೂಲಕರ ಅನಿಸ್ತಾವೆ ಕೆಲವೊಂದು ಬಂದು ನಮ್ಮ ಹೊಲದೊಳಗನ ನಾವು ಇದು ಮಾಡ್ತೀವ್ರಿ. ಅಡ್ಡಿಲ್ಲ ಅಂದ್ರೆ ನೀವು ಬೇರೆ ಕಡೆಯಿಂದ ಸಹಿತ ಮಾಹಿತಿ ತಗೊಂಡು ಅದನ್ನು ನಿಮ್ಮ ಹೊಲದೊಳಗೆ ನಿಮ್ಮ ಕೃಷಿ ಒಳಗೆ ತೊಡಗಿಸ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಳ್ತಾ ಇದ್ರಿ? ಈ ಹೋಗೋದ್ರಿಂದ ಕೆಲವೊಂದು ನಮ್ಮ ಹೊಲಕ್ಕೆ ಯಾವ ಅನುಕೂಲಕರ ಅನಿಸ್ತಾವ, ನಮಗೆ ಮಾಡಕ್ಕೆ ಯಾವ ಕರೆಕ್ಟ್ ಆಗಿ ಅನಿಸ್ತಾವ ರೀ, ಅದರಿಂದ ಅವನ್ನ ನಾವು ಅಳವಡಿಸ್ಕೋತೀವ್ರಿ. ಎಲ್ಲಾನು ಮಾಡಬೇಕತ್ತೇನಿರಂಗಿಲ್ರಿ. ಇವು ಅಜೋಲ ಆಯ್ತು, ಆಮೇಲೆ ಗೋಮೂತ್ರಗಳನ್ನ ಗಿಡಗಳಿಗೆ ಸಿಂಪಡಣೆ ಮಾಡೋದಾತ್ರಿ, ಆಮೇಲೆ ಇವು ಕುರಿ ಗೊಬ್ಬರಗಳನ್ನ ಇವು ಮಾಡಿ ನಮ್ಮ ಹೊಲಕ್ಕೆ ಹಾಕೋದಾತ್ರಿ. ಹಾಕೋದ್ರಿಂದ ಬೆಳೆನು ಚೆನ್ನಾಗಿ ಬರ್ತೈತ್ರಿ, ಆಮೇಲೆ ಭೂಮಿ ಫಲವತ್ತತೆ ಇರ್ತೈತ್ರಿ. ಈಗ ಏನು 3-6 ತಿಂಗಳು ತಮಗೆ ಸಮಯ ಇರ್ತೈತಿ, ಕುರಿಗಳ ಏನು ಹಿಕ್ಕೆ ಏನಿರ್ತದೆ ಅದನ್ನು ಬೇರೆಯವರು ಹೊಲಕ್ಕೆ ಕೊಡುವಂಥದ್ದು ಒಂದು ವ್ಯವಸ್ಥೆ, ಅಥವಾ ಈಗ ಹೇಳ್ತಾರೆ ನೋಡ್ರಿ ಕುರಿ ನಿಲ್ಲಿಸುವಂಥದ್ದು ಅಂಥೇಳಿ ಅನ್ನುವಂಥದ್ದು ಮಾತಾಡ್ತದೆ, ಅದು ಏನಾದರೂ ನೀವು ಅದರದ್ದು ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ, ಅಥವಾ ಯಾರಾದರೂ ನಿಮಗೆ ಕೇಳಿದಾರೆ ನಮ್ಮ ಹೊಲದೊಳಗೆ ಕುರಿ ನಿಲ್ಲಿಸ್ಬೇಕ್ರಿ ಅಂತೇಳಿ? ಕುರಿ ನಿಲ್ಲಿಸ್ಬೇಕಂತ ಕೇಳ್ಯಾರ್ರಿ, ಆದ್ರೆ ಕುರಿ ನಾವು ನಿಲ್ಲಿಸಿಲ್ರಿ, ಅದ್ರ ಗೊಬ್ಬರಗಳನ್ನು ಮಾರಾಟ ಮಾಡೀವ್ರಿ. ಒಂದು ಟ್ಯಾಕ್ಟರ್ ಕೊಟ್ಟಿವಂದ್ರೆ 5,000 ಬರ್ತೈತ್ರಿ, ಅದಕ್ಕೆ ಹಂಗೆ ಮಾರಾಟ ಮಾಡೀವ್ರಿ. ಜಾಸ್ತಿ ನಮ್ಮ ಹೊಲಕ್ಕೆ ಯೂಸ್ ಮಾಡಿದ್ರೆ, ಆಮೇಲೆ ಕುರಿಗಳ ಹಿಕ್ಕಿ ಜಾಸ್ತಿ ಹಾಕೋದ್ರಿಂದನೂ ರೀ, ಆಮೇಲೆ ನಾವು ಅದು ಜಾಸ್ತಿ ಆಗನ ಬೇರೆ ಹೊಲಕ್ಕೆ ಕೊಡಬೇಕಾಗ್ತೈತ್ರಿ. ಕೊಟ್ಟಿವ್ರಿ ಸಾಕಷ್ಟು ಹೊಲಕ್ಕೆ ಮಾರಾಟ ಮಾಡಿವ್ರಿ, ಅದರಿಂದನೂ ನಮಗೆ ಅದು ಇದೆಲ್ಲ ಕುರಿ ತಂದು ಖರ್ಚು ಆ ಹಿಕ್ಕಿಯೊಳಗೆ ಹೋಗ್ತೈತೆ ಅನ್ನಿಸ್ತೈತ್ರಿ. ಅದು ಒಮ್ಮೆ 68,000 ಹಿಂಗದು ಕೊಟ್ಟಾರಿ. ಅಂದ್ರೆ ಒಟ್ಟು ಟೋಟಲ್ ಕುರಿ ಮತ್ತೆ ಕುರಿ ಗೊಬ್ಬರ ಇರಬಹುದು, ಕುರಿಯಿಂದ ಎಷ್ಟು ನಿಮಗೆ ಆದಾಯ ಬರ್ತದೆ ಒಂದು ವರ್ಷಕ್ಕೆ? ಒಂದು ವರ್ಷಕ್ಕೆ ಅಂದ್ರೆ ಈ ಗೊಬ್ಬರಗಳನ್ನ ನಾವು ಜಾಸ್ತಿ ಹೊಲಕ್ಕೆ ಹಾಕೋದ್ರಿಂದ ರೀ, ಗೊಬ್ಬರದೇನು ನಾವು ಲೆಕ್ಕ ಇಟ್ಟಿಲ್ರಿ. ಅದು ಬಂದ್ರು ಯಾವ್ದೋ ಕುರಿಗಳಿಗೆ ಇಂಜೆಕ್ಷನ್ ತರೋದಾಗ್ಲಿ ಇವು ಖರ್ಚು ಮಾಡಿರ್ತೇವಲ್ರಿ, 2 ಮಿನಿಮಮ್ ಅಂದ್ರೂ 2 ಲಕ್ಷತನ ಉಳಿಯತ್ತೈತ್ರಿ. ಅಷ್ಟಂದ್ರೂ ತಗೊಳ್ಬೋದು, ಕಡಿಮೆ ಅಂದ್ರೂ ಅಷ್ಟು ತಗೊಳ್ಬಹುದು ರೀ, 2 ಲಕ್ಷತನ ರೀ. ಆಮೇಲೆ ಆ ಗೊಬ್ಬರ ನಾವು ಫ್ರೀ ಆಗಿ ನಮ್ಮ ಹೊಲಕ್ಕೆ ಹಾಕಿದಂಗೆ ಆಗ್ತೈತ್ರಿ. ಆಮೇಲೆ ಬಂದ ಬೆಳೆಗಳನ್ನು ನಾವು ಮನೆಗೂ ಯೂಸ್ ಮಾಡ್ಕೋಬೋದು ರೀ, ಮಾರಾಟ ಮಾಡ್ಬೋದು, ಕುರಿಗಳಿಗೂ ಹಾಕ್ಬೋದು ರೀ. ಇವು ಮೆಕ್ಕೆಜೋಳ ಸಜ್ಜಿ ಜಾಸ್ತಿ ಬೆಳಿತೇವ್ರಿ. ಆಮೇಲೆ ಕುರಿ ಬೇಕಾದ ಮೇವ ಬಹು ವಾರ್ಷಿಕ ಜೋಳ, ಆಮೇಲೆ ಮೆಂತೆ ಮೇವು ಅಂತ ಬರ್ತೈತ್ರಿ ಒಂದು, ಅವೆಲ್ಲ ನಮ್ಮ ಹೊಲದಾಗ ಬೆಳಿತಾರೆ. ಅವಕ್ಕೆ ಒಂದು ಹೊತ್ತು ಅದು ಕೊಟ್ಟರೆ ಒಂದು ಹೊತ್ತು ಮೆಂತೆ ಕುದುರೆ ಮೆಂತೆ ಅಂತ ಬರ್ತೈತ್ರಿ, ಅದು ಕುದುರೆ ಮೆಂತೆ ಕೊಟ್ಟಿವಿ ಅಂದ್ರೆ ಮತ್ತೊಂದು ಹೊತ್ತು ಬಹು ವಾರ್ಷಿಕ ಜೋಳ ಕೊಡ್ತೀವ್ರಿ. ಹಿಂಗೆ ಮೇವುಗಳನ್ನು ಬೆಳೆದು ಅವು ಒಂದು ಟೈಮಿಂಗ್ ಹಾಕೊಂಡಿರ್ತೀವ್ರಿ, ಈ ಟೈಮ್ ಇದ ಕೊಡ್ಬೇಕಂತ ಹೇಳತ್ತಂದ್ರೆ ಅದ್ರ ಪ್ರಕಾರ ನಾವು ಕುರಿಗಳ ಸಾಕಾಣಿಕೆ ಮಾಡ್ತೀವ್ರಿ. ಅಂದ್ರೆ ಸಾಕಷ್ಟು ವೈಜ್ಞಾನಿಕವಾಗಿ ಮತ್ತೆ ಯಾವ ರೀತಿ ಪರಿವರ್ತನೆ ಮಾಡಬೇಕು ಅದೇ ರೀತಿಯಾಗಿ ತಾವು ಮಾಡಿ ಕುರಿ ವ್ಯವಸಾಯವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಿ. ಇದ್ರ ಬಗ್ಗೆ ಮತ್ತೆ ಹೆಚ್ಚಿಗೆ ಒಂದು ತಂತ್ರಜ್ಞಾನ ಬೇಕು ಅಂತಂದ್ರೆ ಅವಾಗ ಏನ್ ಮಾಡ್ತೀರಿ, ಯಾರನ್ನ ಕೇಳ್ತೀರಿ ನೀವು? ಕೃಷಿ ಇಲಾಖೆಯಿಂದ ಮಾಹಿತಿಗಳು ಜಾಸ್ತಿ ಸಿಗ್ತೈತ್ರಿ ನಮಗ್ರಿ. ಆಮೇಲೆ ನಾವು ಎಲ್ಲರ ಮೀಟಿಂಗ್ ಇದ್ರ ಹಿಂಗ ಕೃಷಿ ಇಲಾಖೆ ಹೇಳೋರು ಇಲ್ರಿ, ಆಮೇಲೆ ಧರ್ಮಸ್ಥಳ ಸಂಘ ಆಗ್ಲಿ ರೀ, ಆಮೇಲೆ ಸ್ತ್ರೀ ಶಕ್ತಿ ಸಂಘಗಳಿಗೆ ಇಲಾಖೆ ವತಿಯಿಂದ ನಮಗ ಮಾಹಿತಿಗಳನ್ನ ನೀಡಕ್ ಬಂದಿರ್ತಾರ್ರಿ, ಮೀಟಿಂಗ್ಗಳನ್ನ ಮಾಡಿರ್ತಾರ್ರಿ. ಆದ್ರೆ ಅಲ್ಲಿ ಹೋದಾಗ ನಾವು ನಮ್ಮ ಹೊಲಕ್ಕೆ ಏನರ ಪ್ರಾಬ್ಲಮ್ ಆದ್ರೆ ಹಿಂಗ್ರಿ ನಮ್ಮ ಬೆಳೆ ಚೆನ್ನಾಗಿ ಬೆಳೆದಿಲ್ಲ ಅದಕ್ಕೆ ಮತ್ತೆ ನಾವು ಏನು ಮಾಡ್ಬೇಕು ಅನ್ನೋದು ಅವರಿಂದ ತಿಳ್ಕೊಂಡು ನಾವು ನಮ್ಮ ಹೊಲದೊಳಗೆ ಅವನ್ನ ಅಳವಡಿಸ್ಕೋತೇವೆ ರೀ. ಇದಲ್ಲದೆ ತಾವು ನರ್ಸರಿ ಕೂಡ ಮಾಡ್ತಾ ಇದ್ದೀರಿ, ಸಸಿಗಳನ್ನು ಮಾಡಿ ಮಾರಾಟ ಮಾಡ್ತಾ ಇದ್ದೀರಿ, ಅದನ್ನ ಯಾವ ರೀತಿ ಯಾವ್ಯಾವ ಸಸಿಗಳನ್ನು ಮಾಡ್ತಾ ಇದ್ದೀರಿ, ಅದು ಹೆಂಗೆ ತಗೊಂಡ್ರಿ ನೀವು, ಯಾಕೆ ಅದನ್ನ ಯಾಕೆ ತಗೊಂಡ್ರಿ, ಇಷ್ಟೆಲ್ಲ ಕೆಲಸ ಇದ್ದಾಗ ಮತ್ತೆ ಅದೊಂದು ಯಾಕೆ ತಗೊಂಡ್ರಿ? ಸ್ವಸಹಾಯ ಸಂಘಗಳ ಮಹಿಳೆಯರೆಲ್ಲರೂ ಕೂಡಿ ನಮ್ಮ ಹೊಲ ಊರಿಗೆ ಸಮೀಪ ಆಗೋದ್ರಿಂದ ನೋಡ್ರಿ, ಆಮೇಲೆ ನೀರಿನ ವ್ಯವಸ್ಥೆ ಇರೋದ್ರಿಂದ ನೋಡ್ರಿ, ಅದೇ ಎಲ್ಲ ಹೆಣ್ಮಕ್ಳು ಕೂಡಿ ಇಲ್ಲಿ ನರ್ಸರಿ ಮಾಡಿದ್ರ ಹೆಂಗ ಆಗ್ತೈತೆ ಅನ್ನೋದು ಮತ್ತೆ ಅಜ್ಜಾರ್ಗೆ ಹೋಗಿ ಕೇಳಿದೇವ್ರಿ ಎಲ್ಲರೂ ಕೂಡಿ. ಅವ್ರಿದ್ರ ಇಲ್ಲ ಮಾಡ್ರಿ, ನಮ್ಮ ಹೊಲದಾಗ ನಮ್ಮ ಮಾಡ್ರಿ, ಅನುಕೂಲ ಆಗ್ತೈತೆ ನಿಮ್ಗೆ ಅಂತ ಹೇಳ್ತಾನೆ. ಎಲ್ಲ ಮಹಿಳೆಯರ ಶ್ರಮದಿಂದ ಒಬ್ಬರದೇ ಶ್ರಮ ಅಂತ ಹೇಳಕ್ ಬರಂಗಿಲ್ರಿ, ಎಲ್ಲ ಮಹಿಳೆಯರು ಕೂಡಿ ಬಾಗಲಕೋಟೆ ಹಿಂಗೆ ಕೃಷಿ ವಿಶ್ವವಿದ್ಯಾಲಯಗಳು ಎಲ್ಲಿರ್ತಾವ ಅಲ್ಲಿ ಆಗಲ್ರಿ, ಕೃಷಿ ಇಲಾಖೆಗಳಿಗೆ ಆಗಲಿ ಭೇಟಿ ಕೊಟ್ಟು ಎಂಥ ಬೀಜಗಳನ್ನ ನೆಡಬೇಕು, ಯಾವ ಸಸಿಗಳನ್ನ ಮಾಡಬೇಕು, ಅದಕ್ಕೆ ಯಾವ ಥರ ಗೊಬ್ಬರ ಕೊಡಬೇಕು ಅನ್ನೋದು ಅವರಿಂದ ಮಾಹಿತಿ ಪಡ್ಕೊಂಡ್ರಿ ತಂದು ನಾವು ನರ್ಸರಿ ನಡೆಸ್ತೇವ್ರಿ. ಅಲ್ಲಿ ಯಾವ್ಯಾವ ಸಸಿಗಳದಾವ ಮತ್ತೆ ಹೆಂಗ್ ಮಾರಾಟ ಹೆಂಗ್ ಆಗ್ತಾ ಇದ್ದಾರೆ, ಯಾರ್ಯಾರು ಬಂದು ತಗೊಂಡು ಹೋಗ್ತಾರೆ? ಜಾಸ್ತಿ ನಾವು ಇವು ನುಗ್ಗೆ ಗಿಡಗಳ್ರಿ, ಶುಗರ್ ಇದ್ದವ್ರಿಗೆ ಆಗಲಿ, ಆಮೇಲೆ ಹಣ್ಣಿನ ಗಿಡಗಳ ಜಾಸ್ತಿ ರೀ. ಅಂದ್ರೆ ಇವು ರೈತರು ಎಲ್ಲ ಬಂದು ನಾವು ಇದ ನಮ್ಮ ನುಗ್ಗಿ ಗಿಡ, ನಾವು ಹೊಲದೊಳಗೆ ಒಂದು ನುಗ್ಗಿ ಗಿಡ ಹಚ್ಬೇಕಂತೇವ್ರಿ, ಒಂದು 20 ನಿಮ್ಮಿಂದ ಕೊಡಕ್ಕಾಗತ್ತೆ ಅಂತ ಕೇಳಿದ ಅವ್ರು ಹೇಳಿದಾಗ್ರಿ, ಅವ್ರು ಯಾರ್ಯಾರು ಏನೇನು ಬೇಡ್ತಾರನ್ನು ತಿಳ್ಕೊಂಡು ನಾವು ಅವು ಸಸಿಗಳನ್ನ ಬೆಳೆಸ್ತೇವ್ರಿ. ಆಮೇಲೆ ಜಾಸ್ತಿ ನುಗ್ಗೆ ಗಿಡಗಳ ಸೇಲ್ ಆಗೋದು ಜಾಸ್ತಿ ರೀ. ಆಮೇಲೆ ಮಾವಿನ ಗಿಡಗಳು ಬೆಳೆಸೇವ್ರಿ, ನಿಂಬೆ ಹಣ್ಣಿನ ಗಿಡಗಳು ಬೆಳೆಸೇವ್ರಿ, ಕರಿಬೇವಿನ ಸಸಿಗಳನ್ನ ಬೆಳೆಸೇವ್ರಿ. ಅಂದ್ರೆ ಈಗ ಮೊದಲೇ ನೀವು ಏನಾದರೂ ಕೇಳಿರ್ತೀರಿ ರೈತರಿಗೆ, ನಿಮಗೆ ಈ ಸಸಿ ಬೇಕು ಏನು ಅಂತೇಳಿ, ಅಥವಾ ಬಂದು ಯಾರಾದರೂ ಹೇಳಿರ್ತಾರ ನಮಗೆ ಸೀಸನ್ ಶುರು ಆಗೋದಕ್ಕಿಂತ ಮೊದಲು ನಮಗೆ ಇಂಥ ಸಸಿಗಳು ಬೇಕಾಗ್ಯಾವ ಅಂತೇಳಿ ಏನಾದರೂ ಆರ್ಡರ್ ಕೊಡ್ತಾರ ನಿಮಗೆ? ಅಂದ್ರೆ ನರ್ಸರಿ ಆಗಿದ್ದು ಎಲ್ಲರಿಗೂ ಗೊತ್ತಿರೋದ್ರಿಂದ ರೀ, ಅವ್ರು ಬಂದು ಇಲ್ಲಿ ನೀವು ಬೆಳೆಸ್ತೀರಿ ಚೆನ್ನಾಗಿನೂ ಬಂದವ್ರಿ ನರ್ಸರಿ ಹಚ್ಚಿದ ಗಿಡಗಳ್ರಿ, ಅದಕ್ಕೆ ನೀವು ಬೆಳೆಸ್ತೀರಂದ್ರೆ ನಮಗೂ ಇಂಥ ಸಸಿಗಳು ಬೇಕು ಅಂತೇಳಿ ಅಂದ ಬೇಡಿ ಆರ್ಡರ್ ಕೊಟ್ಟು ಹೋದಾಗ ರೀ ನಾವು ಅವನ್ನ ರೆಡಿ ಮಾಡಿ ಕೊಡ್ತೇವ್ರಿ. ಮತ್ತೆ ಇದಕ್ಕೆ ತಾಯಿ ಸಸಿಯನ್ನು ಎಲ್ಲಿಂದ ತಗೊಂಡು ಬರ್ತೀರಿ? ತಾಯಿ ಸಸಿಯನ್ನಂದ್ರ ನಾವು ಬಾಗಲಕೋಟೆಯಿಂದ ಜಾಸ್ತಿ ನಮ್ಮ ಸಂಘದ ಮುಖ್ಯಸ್ಥೆ ರೇಖಾ ಹುಗಾರ್ ಹತ್ತದಾರ್ ರೀ, ಆಮೇಲೆ ಅವ್ರ ತರುದು ಬಾಗಲಕೋಟೆಯಿಂದ ತಂದಾರ್ರಿ, ಆಮೇಲೆ ಯೂನಿವರ್ಸಿಟಿಯಿಂದ, ಆಮೇಲೆ ಬಿಜಾಪುರಿಂದ ತಗೊಂಡು ಬರ್ತಾರ್ರಿ. ಆ ಸಸಿಗಳನ್ನೆಲ್ಲ ತರೋದು ಅವ್ರ ರೀ, ಅವ್ನ ಮೇಂಟೆನೆನ್ಸ್ ಮಾಡೋದು ನಾವು 10-12 ಮಹಿಳೆಯರದೇವ್ರಿ, ಸಿದ್ದಮ್ಮ, ಒಂದ್ರೊಟ್ಟಿ, ಶಂಕ್ರಮ್ಮ, ಹುಗಾರ, ಒಂದು 10-12 ಜನ ಅದೇವ್ರಿ, ಶಾಂತಮ್ಮ, ಹುಗಾರ ಅಂತ ಹೇಳತ್ತಂದ್ರಿ, ಅವ್ರೆಲ್ಲರೂ ಕೂಡಿ ಮೇಂಟೈನ್ ಮಾಡ್ತಾರೆ. ಅಂದ್ರೆ ಮಹಿಳಾ ಸಂಘದ ಮೂಲಕ ನೀವು ಇದನ್ನ ನರ್ಸರಿ ಮಾಡ್ತಾ ಇದ್ರಿ? ಡೈಲಿ 1-2 ತಾಸು ಎಲ್ಲಾ ಮಹಿಳೆಯರು ಬಂದ್ರೆ ಸಾಯಂಕಾಲ ರೀ, ಅವುಗಳಿಗೆ ನೀರ್ ಹಾಕುದಾಗಲ್ರಿ, ಗೊಬ್ಬರ ಇಡುದಾಗಲ್ರಿ, ಅವ್ ಸುತ್ತ ಕಸ ತೆಗಿದಾಗಲ್ರಿ, ಆಮೇಲೆ ಕೆಲವೊಂದು ಮೆಣಸಿನ ಅಗಿಗಳು, ಇವು ನಮಗ್ ತರಕಾರಿ ಏನೇನ ಬೇಕಾಗ್ತಾವ್ರಿ ಅವು ಅಗಿಗಳನ್ನ ಮಾಡಿ ರೈತರಿಗೆ ಕೊಟ್ಟಿದ್ದು. ಇಲ್ಲೇ ಸುತ್ತಮುತ್ತ ನೀರಾವರಿ ತೋಟಗಳಿಗೆ ರೀ ಈ ಮೆಣಸಿನ ಅಗಿಗಳು ಕೇಳ್ತಾರ್ರಿ, ಅವ್ರ ಮುದ್ದೆ ಬಾಳ್ಕು ಹೋಗಿ ತರೋದ್ರೊಳಗೆ ಏನಿರ್ತದೆ ಅದು ನಾವ ರೆಡಿ ಮಾಡಿ ಕೊಟ್ಟಿರ್ತೇವ್ರಿ. ಇದಕ್ಕೆಲ್ಲ ಒಂದ್ ಸ್ವಲ್ಪ ಕೆಲಸ ಹೆಚ್ಚಾಗುತ್ತದಲ್ಲ, ಅದನ್ನ ಹೆಂಗ್ ಮಾಡ್ತೀರಿ, ಮತ್ತೆ ಯಾರು ಕೂಲಿ ಹೆಂಗ್ ಮಾಡ್ತೀರಿ, ಏನ್ ಹೆಣ್ಮಕ್ಳು ಕೂಡ್ಕೊಂಡೆ ಮಾಡ್ತೀರಿ ನೀವು ಅಥವಾ ಅದಕ್ಕಾಗಿ ಸ್ಪೆಷಲ್ ಕೂಲಿ ಹಚ್ಚಬೇಕಾಗ್ತದ? ಕೂಲಿ ಏನ್ ಹಚ್ಚಂಗಿಲ್ರಿ, ನಾವು 10 ಜನ ಮಹಿಳೆಯರು ಇರೋದ್ರಿಂದ ರೀ ಈ ಹಳ್ಳಿ ಜನ ಮಹಿಳೆಯರಿಗೆ ಈ ಹೊಲದಿನ ಕೆಲಸ ಏನು ವಜ್ ಅನ್ಸಂಗಿಲ್ರಿ, ಬಂದ ನಮ್ಗೆ ಎಲ್ಲಾರು ಕೂಡಿದಂಗು ಆಗ್ತತಿ, ನಮಗ್ ಟೈಮ್ ಪಾಸ್ ಆದಂಗ ಆಗ್ತೈತ್ರಿ, ಈ ನಮ್ ನರ್ಸರಿ ಒಳಗಿನ ಕೆಲಸ ಆದಂಗ ಆಗ್ತೈತ್ರಿ, ಅವುಗಳಿಗೆ ನೀರ್ ಹಾಕುದಾಗ್ತೈತ್ರಿ, ನಾವೆಲ್ಲ ಮಹಿಳೆಯರು ಮಾಡ್ತೀವಿ, ಹೊರಗಿಂದ ಯಾವ್ದೇ ರೀತಿ ಆಳದು ಹಚ್ಚಂಗಿಲ್ರಿ. ಅಡ್ಡಿಲ್ಲ, ಈಗ ಶುರು ಮಾಡ್ಬೇಕು ಅಂತಂದಾಗ ಅದಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ಕೌಶಲ್ಯ ಬೇಕಾಗ್ತದ, ಕಲ್ತಿರ್ಬೇಕಾಗ್ತದ ನಾವು ಒಂದ್ ಸ್ವಲ್ಪ ಕೆಲಸ ಹೆಂಗ್ ಮಾಡೋದು ಅಂತೇಳಿ. ಈ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕಾ ಇಲಾಖೆ ಇರ್ಬೋದು, ಯಾರ್ದಾದ್ರು ಸಹಾಯ ತಗೊಂಡಿರಿ ನೀವು ಇದಕ್ಕೆ? ಕೃಷಿ ಇಲಾಖೆಯಿಂದ ಹಾಲ್ಯಾಳ್ ಸರ್ದ್ ನಾವು ಬಾರಿ ಸಜೆಷನ್ ಕೇಳಿವ್ರಿ, ಆಮೇಲೆ ಅವ್ರ ಪ್ರತಿಯೊಂದಕ್ಕೂ ನಮಗ ಬಾಳ ಹೆಲ್ಪ್ ಮಾಡ್ಯಾರ್ರಿ. ಆ ಮೀಟಿಂಗ್ಗೆ ಹೋದಾಗ ಆಗಲ್ರಿ, ಆಮೇಲೆ ಈ ಥರ ನೀವು ನರ್ಸರಿ ಮಾಡಿರಿ, ಇದೇ ಬೆಳೆ ಬೆಳೀರಿ, ಇದು ಸೇಲ್ ಆಗ್ತೈತಿ, ಇಷ್ಟು ಟೈಮ್ಗೆ ನೀರು ಹಾಕ್ರಿ, ಗೊಬ್ಬರ ಇದೇ ರೀತಿ ಕೊಡ್ಬೇಕಂತ ಹೇಳಂದು ಅವ್ರ ಸಜೆಷನ್ ತೊಗೊಂಡು ಮಾಡ್ಯಾರ್ರಿ. ಸ್ನೇಹ ಅವರ, ಈಗ ನೋಡ್ರಿ ಒಟ್ಟು 5 ಎಕರೆ ಜಮೀನೊಳಗೆ ನೀವು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಎರೆಗೊಬ್ಬರ ಮಾಡ್ತಾ ಇದ್ದೀರಿ, ನರ್ಸರಿ ಕೂಡ ನಿಮ್ಮ ಮಹಿಳಾ ಸಂಘದ ವತಿಯಿಂದ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಬೆಳೆ ಕೂಡ ಬೆಳೀತಾ ಇದ್ದೀರಿ, ಒಟ್ಟು 1 ವರ್ಷದೊಳಗೆ ನಿಮ್ಮ 5 ಎಕರೆ ಜಮೀನಿಂದ ನಿಮಗೆ ಎಷ್ಟು, 5 ಎಕರೆಯಿಂದ ನಿಮಗೆ ಎಷ್ಟು ಆದಾಯ ಬರ್ತದೆ? ನಮ್ಗೆ 5 ಎಕರೆಯಿಂದ ಎಲ್ಲ ನಾವು ಲಾಸ್ ಆದ್ರೂ ಎಲ್ಲ ಅದು 5 ಲಕ್ಷ ತನ ಮಿನಿಮಮ್ ಅಂದ್ರೆ ನಾವು ಲಾಭ ಪಡ್ಕೋತೇವ್ರಿ.